बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರವು ಇಂದು ಸಾಯಂಕಾಲ ಸಮಯ 6:51 7:34 ಮುಂಗಾರು ಹಂಗಾಮಿಗೆ ರಾಯಚೂರು ಜಿಲ್ಲೆಗೆ ಶಿಫಾರಸು ಮಾಡಿರುವ ವಿವಿಧ ಬೆಳೆ ಪದ್ಧತಿಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಆನಂದ್ ಎಸ್ ಅವರುಗಳು ಭಾಗವಹಿಸಿ ನಿಮ್ಮ ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ಒಂದು ವಿಷಯ ಮುಂಗಾರು ಹಂಗಾಮಿಗೆ ವಿವಿಧ ಬೆಳೆ ಪದ್ಧತಿಗಳು ಅಂತಕ್ಕಂಥ ಒಂದು ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಆನಂದ್ ಅವರಿದ್ದಾರೆ. ಈಗಾಗಲೇ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಜೊತೆಗೆ ಮುಂದಿನ ತಿಂಗಳಲ್ಲಿ ಮುಂಗಾರು ಪ್ರಾರಂಭವಾಗಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮುಂಗಾರು ಹಂಗಾಮಿಗೆ ಯಾವ್ಯಾವ ಒಂದು ಬೆಳೆ ಪದ್ಧತಿಗಳನ್ನು, ಅಂತರ್ ಬೆಳೆ ಇರ್ಬೋದು, ಮಿಶ್ರ ಬೆಳೆ ಇರ್ಬೋದು, ಹೇಗೆ ಬೆಳೀಲಿಕ್ಕೆ ಶಿಫಾರಸು ಮಾಡಲಾಗಿದೆ ವಿಶ್ವವಿದ್ಯಾಲಯ ಅಂತಕ್ಕಂಥ ವಿಚಾರವಾಗಿ ರೈತರು ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆಗೆ ಫೋನನ್ನು ಮಾಡಿ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬೋದು. ನಮ್ಮ ಫೋನ್ ಸಂಖ್ಯೆ 2958 98. ಇನ್ನೊಂದು ಫೋನ್ ಸಂಖ್ಯೆ 2003112. STD ಕೋಡ್ ಸಂಖ್ಯೆ 08532. ಇನ್ನೊಮ್ಮೆ ಫೋನ್ ಸಂಖ್ಯೆಯನ್ನು ಹೇಳ್ತೀನಿ, 2958 98. ಮತ್ತೊಂದು ಫೋನ್ ಸಂಖ್ಯೆ 2003112. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಮುಂಗಾರು ಹಂಗಾಮಿಗೆ ವಿವಿಧ ಬೆಳೆ ಪದ್ಧತಿ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡಿಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಆನಂದ್ ಅವರಿಗೆ ಎಲ್ಲ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಹೇಳಿ, ಮೊದಲನೇದಾಗಿ ಏನು ಅನಿಸುತ್ತೆ ಈ ಸಲ ಮುಂಗಾರು ಹಂಗಾಮಿನಲ್ಲಿ ತಾವೆಲ್ಲ ತಜ್ಞರಿದ್ದೀರಿ, ಬೇಸಾಯ ತಜ್ಞರು ವಿಶೇಷವಾಗಿ, ಮುನ್ಸೂಚನೆ ನಿಮಗೂ ಗೊತ್ತಿರುತ್ತೆ, ಈ ವರ್ಷಕ್ಕೆ ಹೇಗೆ ಮುಂಗಾರು ಮುನ್ಸೂಚನೆ ಇದೆ ಅಂತ ಹೇಳ್ತಿರ್ತಾವೆ? ಸೊ ಮುಂಗಾರು ಆಗುತ್ತೆ, ಸಾಧಾರಣವಾಗಿ ಮಾಮೂಲಾದಂಗೆ ಆಗ್ತಾ ಇದೆ ಅಂತ ಎಲ್ಲ ನಮ್ಮ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದಾರೆ. ಬಟ್ ಈಗ ಏನಾಗುತ್ತೆ ಅಂತಂದರೆ, ವಾತಾವರಣಕ್ಕೆ ಏನನ್ನ ಈಗ ಕ್ಲೈಮೇಟ್ ಚೇಂಜ್ ಅಂತೀವಲ್ಲ, ವಾತಾವರಣ ಬದಲಾವಣೆ ಆದರೆ ಈಗ ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ಈಗ ನಿನ್ನೆ ಬೆಂಗಳೂರಲ್ಲೆಲ್ಲ ಸಾಕಷ್ಟು ಮೊನ್ನೆ ಎಲ್ಲ ಮಳೆ ಸಾಕಷ್ಟು ಇದಾಯಿತು. ಆ ಥರ ಎಲ್ಲ ಆದಾಗ ನಾವೇನು ವೈಜ್ಞಾನಿಕವಾಗಿ ಹೇಳ್ತೀವಲ್ಲ, ಅದು ಒಂದೊಂದು ಸರಿ ಚೇಂಜ್ ಆಗಿದೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ನಾವು ನೇರವಾಗಿ ಒಂದು ವಿಷಯಕ್ಕೆ ಬರೋಣ. ಮುಖ್ಯವಾಗಿ ನಮ್ಮಲ್ಲಿ ರಾಯಚೂರು ಜಿಲ್ಲೆ ಬಂದಾಗ ಮುಂಗಾರು ಮತ್ತು ಹಿಂಗಾರು ಹಂಗಾಮ್ ಅಂತೇಳಿ ಎರಡು ಒಂದು ಸೀಸನ್ಗಳು ಬರ್ತವೆ. ಮುಂಗಾರು ಹಂಗಾಮಿಗೆ ಬಂದರೆ ಮುಂಗಾರು ಹಂಗಾಮಲ್ಲಿ ವಿಶೇಷವಾಗಿ ತಮಗೆ ಗೊತ್ತಿದೆ ರೈತರು ಇಲ್ಲಿ ಯಾವ್ಯಾವ ಬೆಳೆಗಳಿಗೆ ಹೋಗ್ತಾ ಇದ್ದಾರಂತೆ ರಾಯಚೂರು ಜಿಲ್ಲೆಯಲ್ಲಿ. ಈಗ ಅದಕ್ಕಿಂತ ಮೊದಲಾಗಿ ಒಂದು ನಾವು ಈಗ ರೈತರು ಏನು ಮಾಡ್ತಾರೆ, ಪ್ರತಿಯೊಂದು ಋತು ನಾವೇನಂತೀವಲ್ಲ, ವಸ್ತ ಏನಾಗುತ್ತೆ ಈಗ ವಸಂತ ಋತು ಅಂತೀವಿ, ಅದು ಯಾವಾಗಂದರೆ ಫೆಬ್ರವರಿಯಿಂದ ಮಾರ್ಚ್ ಬರುತ್ತೆ. ಆಮೇಲೆ ಬೇಸಿಗೆ, ಬೇಸಿಗೆ ಹಂಗಾಮ್ ಅಂದರೆ ಈಗ ಮಾರ್ಚು ಜೂನ್ ತಿಂಗಳಲ್ಲಿ ಆಗುತ್ತಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ, ಈಗ ರೈತರು ಈಗ ಭೂಮಿಯ ಉಳುಮೆ ಮಾಡ್ತಾರೆ ಯಾವಾಗಪ್ಪ ಅಂತಂದರೆ ವಸಂತ ಋತುವಲ್ಲಿ. ಅದಾದ ತಕ್ಷಣ ಮಣ್ಣಿನ ಫಲವತ್ತತೆ ಮತ್ತು ಗುಣಧರ್ಮ ಕಾಪಾಡ್ಕೊತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ, ಈಗ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಗುತ್ತೆ, ಅದಾದ ತಕ್ಷಣ ಸಸ್ಯ ಪ್ರಚೋದಕಗಳನ್ನ ಹಾಕ್ಬೇಕಾಗುತ್ತೆ. ಆಮೇಲೆ ಉಳುಮೆ ಜೊತೆಗೆ ಕುಂಟೆ ಮತ್ತೆ ರಂಟೆನೂ ಹೊಡಿಬೇಕಾಗುತ್ತೆ. ತದನಂತರ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಬೆಳೆಯ ತಾಜ್ಯ ವಸ್ತುಗಳು ಏನಂದ್ರೆ, ಹಿಂದಿನ ಬೆಳೆಗಳು ಏನನ್ನ ತಾಜ್ಯ ವಸ್ತುಗಳಿದ್ರೆ ಅವನ್ನ ನಾವು ಭೂಮಿಯಲ್ಲಿ ಸೇರಿಸ್ಬಿಟ್ಟು ಅವನ್ನ ನಾವು ಬೆಳೆಯ ಭೂಮಿಯ ಫಲವತ್ತತೆನ ಜಾಸ್ತಿ ಮಾಡಬೇಕಾಗುತ್ತೆ. ಅದಲ್ಲದೇ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ, ಈಗ ನೀವು ಸಾಕಷ್ಟು ನಮ್ಮ ರೇಡಿಯೋದಲ್ಲೂ ಕೇಳಿರ್ತೀರ, ಅದರಿಂದ ಸಾಕಷ್ಟು ಉಪಯೋಗಗಳಿದ್ವೆ. ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ. ಆಗಲೇ ನೀವು ಕೇಳ್ದಂಗೆ ಮುಂಗಾರು ಹಂಗಾಮ್ನಲ್ಲಿ ಈಗ ಮುಂಗಾರು ಹಂಗಾಮಿನಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಬೇಸಿಗೆ ಬೆಳೆ ನಾವು ಕಟಾವ್ ಮಾಡಿರ್ತೀವಿ, ಕಟಾವ್ ಮಾಡಿದ ತಕ್ಷಣ ಏನಾಗುತ್ತೆ, ನಾವು ನೆಲನ ಹದ ಮಾಡಿಬಿಟ್ಟು ಮೊದಲ ಮಳೆ ಏನನ್ನ ನಮಗೆ ಬಿತ್ತು ಅಂತಂದ್ರೆ ಅದೆಲ್ಲ ಭೂಮಿಯಲ್ಲಿ ಅಲ್ಲೇ ಇಂಗೊಂಗಾಗುತ್ತೆ. ಯಾವಾಗ ಅಂತಂದ್ರೆ ನಾವೇನನ್ನ ಮಾಗಿ ಉಳುಮೆ ಮಾಡಿದ್ವಿ, ಅದಾದ ತಕ್ಷಣ ಏನಾಗುತ್ತೆ, ಇದು ಮುಂಗಾರು ಬೆಳೆಗಳಿಗೆ ನಮಗೆ ನಾಂದಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ರೈತರು ಈ ಸಮಯದಲ್ಲಿ ಆದಷ್ಟು ಎಚ್ಚರ ವಹಿಸ್ಬೇಕು. ಏನಪ್ಪಾ ಅಂತಂದ್ರೆ, ನಾವು ಮುಂದೆ ನಾವು ಬೆಳೆ ಆಗ್ತೀವಲ್ಲ, ಅದಕ್ಕೆ ನಾವು ಕಳೆ ನಿಯಂತ್ರಣ, ರೋಗ ನಿಯಂತ್ರಣ ಮತ್ತೆ ಕೀಟ ನಿಯಂತ್ರಣದ ಬಗ್ಗೆ ಅವ್ರು ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ನೀವು ಅವಾಗಲೇ ಕೇಳಿದ್ರಿ, ಈಗ ಮುಂಗಾರು ಹಂಗಾಮಿನಲ್ಲಿ ಯಾವ್ಯಾವ ಬೆಳೆಗಳು ನಾವು ಪದ್ಧತಿ ಆಯ್ಕೆ ಮಾಡ್ಕೊಬೇಕು ಅಂತಂದ್ರೆ, ನಾವು ಮುಖ್ಯವಾಗಿ ಯಾವುದೇ ಒಂದು ಆಯಾ ಪ್ರದೇಶಗಳಲ್ಲಿ ನಾವು ಏನನ್ನ ಬೆಳೆ ಆಯ್ಕೆ ಮಾಡ್ಕೊಬೇಕಾದ್ರೆ ಮೊದಲು ನಾವು ಮಣ್ಣಿನ ಗುಣಧರ್ಮ, ಅದೇನು ಕೆಂಪು ಮಣ್ಣಿದೆಯೋ ಅಥವಾ ಕಪ್ಪು ಮಣ್ಣಿದೆಯೋ, ಅದಾದ ನಂತರ ಸೊ ನಾವು ಎಷ್ಟು ಮಳೆ ಬೀಳುತ್ತೆ ಅಲ್ಲಿ ಸಾಧಾರಣವಾಗಿ ಮುಂಗಾರಲ್ಲಿ ಹಿಂಗಾರಲ್ಲಿ ಆ ಪ್ರದೇಶದಲ್ಲಿ ನಾವೇನಂತೀವಲ್ಲ ಆವರೇಜ್, ಸೊ ನಾವು ಎಷ್ಟು ಮಳೆ ಬೀಳುತ್ತೆ ಅಂತ ಅದು ನೋಡ್ಕೊಂಡು ನಾವು ಬೆಳೆಗಳನ್ನ ಮತ್ತೆ ತಳಿಗಳನ್ನ ಅದಾದ ನಂತರ ಬೆಳೆ ಪದ್ಧತಿಗಳನ್ನ ನಾವು ಅನುಸರಿಸಿ ಹೆಚ್ಚಿನ ಇಳುವರಿ ನಾವು ಪಡಿಬೋದಾಗಿದೆ. ಈಗ ರೈತರು ಸಾಮಾನ್ಯವಾಗಿ ಇಂಥ ಬೆಳೆನೆ ಬೆಳೆಯೋದ್ರಿಂದ ಮತ್ತೆ ಅದರಿಂದ ಉಪಯೋಗದ ಬಗ್ಗೆ ಅವರಿಗೇನು ವೈಜ್ಞಾನಿಕವಾಗಿ ಅರಿವಿರಲ್ಲ. ಅವ್ರ ಹಿಂದಿನ ಏನಂದ್ರೆ ಹಿರಿಯರು ಏನ್ ಮಾಡಿರ್ತಾರೆ, ಅವನ್ನ ಪಾಲನೆ ಮಾಡ್ಕೊಂಬಂದಿರ್ತಾರೆ, ಅವ್ರು ಅದನ್ನೇ ರೀತಿಯಾಗಿ ಪಾಲನೆ ಮಾಡ್ಕೊಂಬ, ಮುಂಗಾರಲ್ಲಿ ಹೆಸರು ಹಾಕೋದು, ಹಿಂಗಾರಲ್ಲಿ ಹಿಂಗಾರಿ ಜೋಳ ಹಾಕೋದು, ಅದು ನಾವು ಅವರು ಪಾಲನೆ ಮಾಡ್ಕೊಂತ ಹೋಗ್ತಿರುತ್ತೆ. ಬಟ್ ಅದೇ ರೈತರು ಏನನ್ನ ವೈಜ್ಞಾನಿಕವಾಗಿ ನಮ್ಮ ಏನಂದ್ರೆ ಕೃಷಿ ಮುನ್ನೋಟಗಳು, ಕೃಷಿ ಸಂಚಿಕೆಗಳು ಅಂತ ಬಿಡ್ತಾ ಇದ್ರಲ್ಲ, ಅದರಲ್ಲಿ ಏನನ್ನ ಅವ್ರು ಪಾಲನೆ ಮಾಡಿದ್ದೆ ಆಗಿದ್ರೆ ರೈತರು ಇನ್ನೂ ಹೆಚ್ಚಿನ ಇಳುವರಿ ಪಡಿಬೋದು. ನಾವು ಅವಾಗಲೇ ನೋಡ್ತದಂಗೆ ರೈತರು ಏನಪ್ಪಾ ಮಾಡ್ತಾರೆ ಅಂದ್ರೆ ಏಕ ಬೆಳೆ ಪದ್ಧತಿ, ಅಂದ್ರೆ ಒಂದೇ ಬೆಳೆಗೆ ಭತ್ತ ಹಾಕ್ತಾರೆ, ಹತ್ತಿ ಹಾಕ್ತಿರ್ತಾರೆ, ಇಲ್ಲಿಗ ಮೆಣಸಿನಕಾಯಿ ಒಂದೇ ಬೆಳೆ ಪ್ರತಿ ವರ್ಷ ಹಾಕ್ತಿರ್ತಾರೆ. ಇನ್ನು ಇಲ್ಲ ಅಂತಂದ್ರೆ ಕೆಲವರು ಅಂತರ ಬೆಳೆಯಾಗಿ, ಇನ್ನು ಕೆಲವರು ಬೆಳೆ ಪರಿವರ್ತನೆ ಅಂತ ಪದ್ಧತಿಯನ್ನು ಅನುಸರಿಸ್ತಾರೆ. ಈಗ ನಾವು ಈಗ ಮೊದಲೇದಾಗಿ ಏಕ ಬೆಳೆ ಪದ್ಧತಿ ಏನಂದ್ರೆ ಏನಂತ ತಿಳ್ಕೊಳ್ಳೋಣ. ಯಾವುದೇ ಬೆಳೆ ಪದ್ಧತಿಯಲ್ಲಿ ಒಂದೇ ಬೆಳೆಯನ್ನು ಅದೇ ಭೂಮಿಯಲ್ಲಿ ವರ್ಷ ವರ್ಷ ಹಾಕೋದಕ್ಕೆ ನಾವು ಏಕ ಬೆಳೆ ಪದ್ಧತಿ ಅಂತಾರೆ. ಅಂದ್ರೆ ರೈತರು ಈಗ ಮುಂಗಾರು ಹಂಗಾಮಿಗೆ ಒಂದೇ ಬೆಳೆಯನ್ನು ಅದೇ ಒಂದೇ ತಾಕಿನಲ್ಲಿ ಅಂದ್ರೆ ಒಂದೇ ಜಮೀನಿನಲ್ಲಿ ಅವರು ಆಗ್ತಾ ಹೋಗ್ತಾ ಇದ್ರೆ, ಅದೇ ಬೆಳೆನ ಆಗ್ತಾ ಇದ್ರೆ ನಮಗೆ ಏನಂತೀವಿ, ಏಕ ಬೆಳೆ ಪದ್ಧತಿ ಅಂತ. ನೀವು ಆಗ್ಲೇ ಹೇಳ್ದಂಗೆ ರಾಗಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಹೆಸರಾಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಮಡಿಕೆ, ಇನ್ನು ಇವನ್ನೆಲ್ಲವನ್ನು ನಾವು ಏನಂತೀವಿ ಏಕ ಬೆಳೆ ಪದ್ಧತಿ ಅಂತೀವಿ. ಅದೇ ಈಗ ಇನ್ನು ಕೆಲವರು ಏನಾಗುತ್ತೆ, ತೆಂಗು ಅಡಿಕೆ ಬಾಳೆ ಬೆಳೆಗಳನ್ನು ಏಕೈಕ ಬೆಳೆಯಾಗಿ ಬೆಳೀತಾರೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ರಾಮಲಿಂಗಾರೆಡ್ಡಿ ರೀ, ನಾವು ಮಾನೂನಿಂದ. ಹೇಳಿ, ಕೇಳಿ, ಪ್ರಶ್ನೆ ಕೇಳಿ. ತಮ್ದು ಹೆಸರು ಯಾವ ಹಾಕ್ಬೇಕ್ರಿ, ಯಾವಾಗ ಹಾಕ್ಬೇಕು ಹೆಸರು? ಹೆಸರು ಹೇಗೆ ವರ್ಷ ಹಾಕ್ತಾ ಇರ್ತೀರಿ ಹೆಸರು? ಆಗಿವ್ರಿ, ಈಗ ತಳಿ ಕಾಳು ದಪ್ಪ ಹಾಕ್ಬೇಕು, ಚಲೋ ಮನೆ ಕಾಳು ಹಾಕ್ತಿದ್ವಿ ನಾವು. ಈ ಸಲ ಹೆಸರು ಕಾಳು ಚಲೋ ಬೀಜ ಎಲ್ಲಿ ಸಿಗ್ತಾವ, ಯಾವ ಟೈಮಿಗೆ ಹಾಕಬೇಕು ಸ್ವಲ್ಪ ಮಾಹಿತಿ ಹೇಳ್ರಿ. ಹೇಳ್ತಾರೆ ಡಾಕ್ಟರ್ ಆನಂದ್ ಅವ್ರು, ಹೇಳ್ತಾರೆ. ಖಂಡಿತ ತಿಳಿಸ್ತೀನಿ. ರಾಮಲಿಂಗರೆಡ್ಡಿ ಅವರೇ ನಮಸ್ಕಾರ. ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ BGS 9 ಅಂತ ಒಂದು ತಳಿ ಬಿಡುಗಡೆ ಮಾಡಿದ್ದಾರೆ. ಇದು 65 ರಿಂದ 67 ದಿನಕ್ಕೆ ಮಾಗುತ್ತೆ, ಅಂದರೆ ಕಟಾವಿಗೆ ಬರುತ್ತೆ. ಇದರದು ನಾವು 2012 ಮುಂಗಾರು ಹಂಗಾಮಿಗೋಸ್ಕರ ನಾವು ಬಿಡುಗಡೆ ಮಾಡಿದ್ವಿ. ಇದರದ್ದು ವಿಶೇಷತೆ ಏನಪ್ಪ ಅಂತಂದ್ರೆ, ಈಗ ಮಳೆಯಲ್ಲಿ ನೆಂದರೂ ಕಾಳುಗಳ ಬಣ್ಣ ಬದಲಾಗೋದಿಲ್ಲ. ಆಮೇಲೆ ಈಗ ಮಜ್ಜಿಗೆ ರೋಗ ಅಂತೀವಲ್ಲ, ಮಜ್ಜಿಗೆ ರೋಗ ತಡೆದುಕೊಳ್ಳುವ ಶಕ್ತಿ ಇದಕ್ಕಿದೆ. ಆಮೇಲೆ ಕಾಳು ದಪ್ಪವಾಗಿದ್ದು ಹಸಿರು ಬಣ್ಣ ಹೊಂದಿದೆ. ಆಮೇಲೆ ಉದ್ದವಾದ ಕಾಯಿಗಳಿದೆ. ಸೊ ಇದನ್ನ ನಾವು ಬೆಳಿಬಹುದು. 1 ಹೆಕ್ಟೇರ್ಗೆ ಅಂದ್ರೆ 1.5 ಎಕರೆಗೆ 10 ಕ್ವಿಂಟಲ್ ಇಳುವರಿ ಬರುತ್ತೆ. ಸೊ 1.5 ಎಕರೆಗೆ ಎಕರೆಗೆ ಅಂತಂದ್ರೆ 3-4 ಕ್ವಿಂಟಲ್ 1 ಎಕರೆಗೆ ಬರುತ್ತೆ. ನಮ್ಮ ಈಗ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ಬೀಜ ಸಿಗುತ್ತೆ. ಈಗ 25 ನಾವು ಬೀಜ ದಿನೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಬನ್ನಿ, ಅಲ್ಲೆಲ್ಲ ಸಿಗುತ್ತೆ ನಿಮಗೆ, ಎಲ್ಲಾ ಬೀಜಗಳ ಬಗ್ಗೆನೂ ಮಾಹಿತಿ ಸಿಗುತ್ತೆ. ಆಮೇಲೆ ನೀವು ಅಲ್ಲೇನೆ ಇದನ್ನ BGS 9 ನೀವು ಕೊಂಡ್ಕೊಬಹುದಾಗಿದೆ. ಈಗ ಇದನ್ನ ಈಗ ಹಾರ್ವೆಸ್ಟ್ ಕಿತ್ತಬೇಕು ಅಂತ ಮಿಷಿನ್ ಹಾಕ್ಬೇಕ್ರಿ? ಮಿಷಿನ್ನು ಇದಾಕ್ಬೋದು, ಇಲ್ಲಾಂದ್ರೆ ಕಟಾವು ಮಾಡ್ಬೋದು. ನೀವು ಯಾವ್ದು ನಿಮ್ಮಲ್ಲಿ ಯಾವ್ದು ನೀವು ಅನುಸರಿಸ್ತೀರೋ ಮಾಡ್ಬೋದಾಗಿದೆ. ಬಟ್ ಈಗ ಯೂಶಲಿ ನಾವೇನಂದ್ರೆ ಇದನ್ನ ಕಟಾವಿಗೆ ನಾವು ಮೆಷಿನ್ ಹಾರ್ವೆಸ್ಟಿಂಗ್ಗೆ ನಾವು ಶಿಫಾರಸ್ ಮಾಡಿಲ್ಲ ಇದನ್ನ. ನೀವು ಕಟಾವ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಮೆಷಿನ್ಗೆ ಹಾಕಿ ಅದನ್ನ ಸಪರೇಟ್ ಮಾಡ್ಕೊಬಹುದು. ರಾಮಲಿಂಗಾರೆಡ್ಡಿ ಅವ್ರು, ನಿಮ್ದೇನು ಸ್ವಯ ಭೂಮಿ ಅಂತದ್ದು ಕೆಂಪು ಮಣ್ಣದ ಕಪ್ಪು ಭೂಮಿನ? ನಾಲ್ಕು ಎಕರೆ. ಹಾ, ಎಕರೆಗೆ ಬೀಜ ಎಷ್ಟು ಹಾಕ್ಬೇಕ್ರೆ? ಬೀಜ ಒಂದು 4-5 kg ಹಾಕ್ಬೇಕಾಗುತ್ತೆ. ನಾವು ಕೂರ್ಗಿ ಬಿತ್ತನೆ ಮಾಡ್ತೀವ್ರಿ. ಕಡಿಮೆ ಆಗ್ಬೋದು, ಕಡಿಮೆ. ಈಗ 2-3 kg ಸಾಕಾಗುತ್ತೆ. ಅಂದ್ರೆ 4 ಎಕರೆಗೆ 8 kg ಬೇಕ್ರಿ? ಹಾ ಹೌದು, 2.5 kg. ಹಾ, 2.5 kg ಸಾಕಾಗುತ್ತೆ. ಸೊ ನಾವು ಯೂಶಲಿ ಹೆಕ್ಟೇರ್ 2.5 ಎಕರೆಗೆ ಅಂತ ಶಿಫಾರಸ್. ಎಕರೆಗೆ ಆದ್ರೆ ಸಾಕು, ನೀವು ಹೇಳ್ದಂಗೆ ಕೂರ್ಗೆ ಬಿತ್ತನೆ ಮಾಡಿದ್ರೆ 2.5-3 kg ಸಾಕಾಗುತ್ತೆ. ಹೆಸರಷ್ಟು ಹಾಕಿದ್ರೆ ಮತ್ತೆ ಅದ್ರ ಜೊತೆ ಏನಾರು ಹಾಕಲ್ಲ? ಅಂತರ ಬೆಳೆ ಅಥವಾ ಬೆಳೆ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ಬಿಳಿಜೋಳಕ್ಕೆ ಮತ್ತೆ ಅಂದ್ರೆ ಹಿಂಗಾರಿಗೆ ನೀವು ಬಿಳಿಜೋಳಕ್ಕೆ ಸ್ವಲ್ಪ ಅದನ್ನ ಬೇಗ ಕಟಾವ್ ಮಾಡಿ. ಯಾಕಂದ್ರೆ ಇದು ಮಾಗುತ್ತೆ 60-65 ದಿನಕ್ಕೆ. ಅದಕ್ಕೋಸ್ಕರ ನೀವು ಹಿಂಗಾರಿಗೆ ನೀವು ಭೂಮಿ ಗೋಸ್ಕರ ನೀವು ಅಷ್ಟೇ ಇದಾಗ್ತಿರಲ್ವಾ ಹೆಸರನ್ನ? ಹೊಟ್ಟೆಗೆ ಕಾಳ ಬೇಕಾದ್ರೆ, ಯಾಕಂದ್ರೆ ದನ ಅದಾವ, ದಂಟ ಬೇಕು. ಹೌದು. ನಾಳೆ 25 ಕೊಡ್ತೀರಿ ರಾಮಲಿಂಗಾರೆಡ್ಡಿ ಅವರ 25ನೇ ತಾರೀಕು ಬೀಜ ದಿನೋತ್ಸವ, ಮುಂಗಾರು ಬೀಜ ದಿನೋತ್ಸವ ಅಂತಿದೆ ವಿಶ್ವವಿದ್ಯಾಲಯದಲ್ಲಿ. ಬಂದು ಭಾಗವಹಿಸಿ ಎಲ್ಲಾ ಬೀಜದ ಬಗ್ಗೆ ಮಾಹಿತಿ ಸಿಗತ್ತೆ, ಮತ್ತೆ ಎಲ್ಲಾ ಬೀಜಗಳ ಒಂದು ಲಭ್ಯತೆ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದ ಬೀಜ, ಸೂರ್ಯಪಾನ ಬೀಜ ಸಿಗತ್ತೆ ನಿಮ್ಗೆ, ತೊಗರಿ ಬೀಜ, ಹೆಸರು ಬೀಜ ಸಿಗ್ತಾವೆ, ತಗೊಂಡು ಹೋಗ್ಬೋದು. ಧನ್ಯವಾದ. ನಮಸ್ಕಾರ ಡಾಕ್ಟರ್ ಆನಂದ್ ಅವರು, ತಾವು ಈಗ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಮುಂಗಾರು ಹಂಗಾಮಿಗೆ ಯಾವ್ಯಾವ ಬೆಳೆಗಳನ್ನು ಇಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ, ತಳಿಗಳು ಮತ್ತು ಬೆಳೆ ಪದ್ಧತಿ ಆಯ್ಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದು. ಖಂಡಿತ, ನಾನು ಆಗಲೇ ಹೇಳ್ತಾ ಇದ್ದೆ ಏಕ ಬೆಳೆ ಪದ್ಧತಿಗಳು ಅಂತ. ಅದರಲ್ಲಿ ಈಗ ಅನುಕೂಲಗಳು ಏನಪ್ಪ ಅಂತಂದರೆ, ಈಗ ನಾವು ಏಕ ಬೆಳೆ, ನಾನು ಆಗಲೇ ಹೇಳಿದೆ ರಾಗಿ ಆಯಿತು, ಸೂರ್ಯಪಾನ, ಹೆಸರು, ಇದು ಹಾಕೋದ್ರಿಂದ ಏನಾಗುತ್ತೆ, ಬೀಜ ಹಾಗೂ ಇತರೆ ಸಾಮಗ್ರಿಗಳು ಅಥವಾ ಉಪಕರಣಗಳು ನಾವೇನಂದರೆ ವರ್ಷ ನಾವು ಕೊಂಡ್ಕೊಳ್ಳೋದು ಅಗತ್ಯವಿರಲ್ಲ. ಯಾಕಂದರೆ ಪ್ರತಿ ವರ್ಷವೂ ನಮಗೆ ಏಕ ಬೆಳೆ ಬೆಳೆಯೋದ್ರಿಂದ ಖರೀದಿ ವೆಚ್ಚ ಕಡಿಮೆ. ಇಲ್ಲಿ ಅನಾನುಕೂಲ ಅಂತಂತಂದರೆ ಏನಪ್ಪ ಅಂತಂದರೆ, ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಯೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಪೋಷಕಾಂಶತೆ ಕೊರತೆಯುಂಟಾಗುತ್ತೆ. ಅದಲ್ಲದೇನೆ ಏನಾಗುತ್ತೆ, ಮುಂದಿನ ವರ್ಷ ಮುಂದಿನ ಪೀಕಲ್ಲಿ ನಾವೇನನ್ನ ಬೆಳೆಯೋದಾದರೆ ಅದು ಅಭಿವೃದ್ಧಿಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗೋದಿಲ್ಲ. ಇದರಿಂದ ಏನಾಗಪ್ಪ ಅಂತಂದರೆ, ಮಣ್ಣಿನ ರಚನೆ ಅಂದರೆ ನಾವು ಸಾಯಿಲ್ ಸ್ಟ್ರಕ್ಚರ್ ಅಂತೀವಲ್ಲ, ಆಮೇಲೆ ಗುಣಮಟ್ಟ ಕುಂಠಿತ ಆಗೋಗುತ್ತೆ. ಆದ್ದರಿಂದ ರೈತರು ಏನು ಮಾಡ್ತಾರೆ, ಅವರು ರಸಗೊಬ್ಬರಕ್ಕೆ ಮೊರೆ ಹೋಗ್ತಾರೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷು ಹಾಕ್ತಾ ಹೋಗ್ತಾರೆ. ಆವಾಗ ಏನಾಗುತ್ತಪ್ಪ ಅಂತಂದರೆ ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಬಟ್ ಏನಾಗುತ್ತೆ ನಮಗೆ ಅದರಿಂದ ಮಣ್ಣಿನ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಗುಣಗಳು ಅವು ಕ್ಷೀಣುತ್ತಾ ಕುಂಠಿತಗೊಳ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ನಮಗೆ, ಈಗ ಕೀಟ ಮತ್ತೆ ರೋಗಗಳ ಹಾವಳಿ ಜಾಸ್ತಿ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ಮತ್ತೆ ನಮ್ಮ ರೈತರು ಏನಾಗುತ್ತೆ, ಈಗ ಕೀಟನಾಶಕಗಳ ಮೊರೆ ಹೋಗ್ತಾರೆ. ಈ ಕೀಟನಾಶಕಗಳ ಮೊರೆ ಹೋದಾಗ ಏನಾಗುತ್ತೆ, ಮತ್ತೆ ಅದು ಏನಾಗುತ್ತೆ, ಭೂಮಿಗೆ ಸೇರುತ್ತೆ, ನೀರಿಗೆ ಸೇರುತ್ತೆ, ಅಂದ್ರೆ ಮತ್ತೆ ಮಾಲಿನ್ಯಗೊಳ್ಳುತ್ತೆ. ಇದೆಲ್ಲ ಏಕ ಬೆಳೆಯ ಅನಾನುಕೂಲತೆಗಳು. ಅದಕ್ಕೋಸ್ಕರ ನಾವೇನಂತಂದ್ರೆ, ಈಗ ಬೆಳೆ ಪದ್ಧತಿಗೆ ಹೋಗೋದು ಬಹಳ ಒಳ್ಳೇದು. ಆಗ್ಲೇ ನೀವು ಕೇಳಿದ್ರಿ, ಈಗ ಬೆಳೆ ಪದ್ಧತಿ ಅಂತಾರೆ. ಈ ಬೆಳೆ ಪದ್ಧತಿ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಈಗ ಆವಾಗಲೇ ನಮ್ಮ ರಾಮಲಿಂಗಾರೆಡ್ಡಿ ಅವರು ಫೋನ್ ಮಾಡಿದ್ರಲ್ಲ, ಸಾಮಾನ್ಯವಾಗಿ ಒಂದು ವರ್ಷದ ಕಾಲಾವಧಿಯಲ್ಲಿ ಅಂದ್ರೆ ಈಗ ಮುಂಗಾರು, ಹಿಂಗಾರು, ಬೇಸಿಗೆ ಹಂಗಾಮಲ್ಲಿ 1 ಎಕರೆ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಲು, ಆಮೇಲೆ ಎಲ್ಲಾ ಸಂಪನ್ಮೂಲಗಳು ಅಂದ್ರೆ ನಮಗೆ ನೀರಿರ್ಬೋದು, ಭೂಮಿ ಇರ್ಬೋದು, ಆಮೇಲೆ ಬೆಳಕಿರ್ಬೋದು, ಎಲ್ಲವನ್ನು ಸದುಪಯೋಗ ಪಡಿಸಿಕೊಂಡು ಸಾಧ್ಯವಾದಷ್ಟು ಹೆಚ್ಚು ಬೆಳೆ ಬೆಳೆಯೋದು, ಅದಕ್ಕೆ ನಾವು ಬೆಳೆ ಪದ್ಧತಿ ಅಂತ ಕರಿತೀವಿ. ಇತ್ತೀಚಿನ ವರ್ಷದಲ್ಲಿ ಏನಾಗಿದೆ, ಸುಧಾರಿತ ಬೆಳೆ ಪದ್ಧತಿಗಳನ್ನ ವಿವಿಧ ಸನ್ನಿವೇಶಗಳಲ್ಲಿ ಅಂತಂದ್ರೆ ಈಗ ನಾವು ವಲಯ ಅಂತೀವಲ್ಲ, ಆ ಸನ್ನಿವೇಶಗಳಿಗೆ ಗುರುತಿಸಲಾಗಿದೆ. ಈಗ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ, ನಮಗೆ 1 ವರ್ಷದ ಅವಧಿಯಲ್ಲಿ ಬೆಳೆ ಬೆಳೆಯುವುದಾದ ಏನಂತೀವಿ ಈಗ ತೀವ್ರತೆ ಅಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಅಂತೀವಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಒಂದೇ ಒಂದು ಬೆಳೆ ಬೆಳೆದ್ರಿಂದ ಅಂದ್ರೆ ಬರೀ 100% ಅಂತಂತ ಅಂತೀವಿ. ಅದೇ ನಾವು 2 ಬೆಳೆ ಬೆಳೆದ್ರೆ 200-250% ಹೆಚ್ಚಿಗೆ ಏನು ಕ್ರಾಪಿಂಗ್ ಇಂಟೆನ್ಸಿ ಅಂದ್ರೆ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಒಂದು ಕರೆ ಇದೆ ಸರ್, ಒಂದು ದೊಡ್ಡಿರಣ್ಣ ಅಂತ ಮಾತಾಡೋದು. ದೊಡ್ಡಿರಣ್ಣ ಅವರೇ, ಕೇಳಿ, ಪ್ರಶ್ನೆ ಕೇಳಿ, ವಿವಿಧ ಬೆಳೆ ಪದ್ಧತಿಗಳ ಬಗ್ಗೆ ಮುಂಗಾರು ಹಂಗಾಮಿಗೆ. ಹೌದು ರೀ, ಇವಾಗ ಮುಂಗಾರು ಹಂಗಾಮದಲ್ಲಿ ನೋಡ ಸರ್, ಇವಾಗ ನಾವು ಹತ್ತಿ ಇಡ್ತೀವ್ರಿ. ಹ್ಮ್, ಹೌದು, ಹತ್ತಿ ಮತ್ತೆ ತೊಗರಿ. ಹತ್ತಿ ಅಂದ್ರೆ ನಿಮ್ದು ನೀರಾವರಿ ಇದೇನ್ರಿ? ನೀರಾವರಿ ಇದೆ ರೀ, ಬಯಲು ಭೂಮಿ ಇಷ್ಟ ಇದೆ, ಎರಡು ಇದೆ, ಎರಡು ಇದೆ. ಹತ್ತಿ ತೊಗರಿ ಎಷ್ಟು ಸಾಲ ಹತ್ತಿ ಎಷ್ಟು ಸಾಲ ತೊಗರಿ ಹಾಕ್ತೀರಿ? ಹಂಗ ಸಾಲ ಸಾಲ ಇಲ್ಲ ಸರ್, ಮ್ಯಾರ ಸುತ್ತಂದ್ರೆ ತೊಗರಿ ಇರ್ತದೆ ಸರ್. ಓ, ಹೊಲದ ಹೊಲ ಸುತ್ತಾರ ತೊಗರಿ ಹಾಕ್ತೀರಿ? ಹೊಲ ಸುತ್ತ ಹೊಲ ನಾಲ್ಕು ಮೂಲ ಸರ್. ಹ್ಮ್, ಇನ್ನು ಬಯಲು ಹೊಲ್ದಾಗಾದ್ರೆ ನಡಬರಕ್ ಹತ್ತು ಸಾಲಿಗೆ ಒಂದ್ ಸಾಲ ಇರ್ತದೆ ತೊಗರಿ ಆಗ್ಲೇ. ಅಟ್ಯಾಕ್ ಹತ್ತು ಸಾಲು ಹತ್ತಿ ಹತ್ತಿ ನಾಡು ಒಂದ್ ಸಾಲ ತೊಗರಿ, ಒಂದ್ ಸಾಲ ತೊಗರಿ. ಈಗ ಈರಣ್ಣವ್ರ ಈರಣ್ಣವ್ರೆ ನಮಸ್ಕಾರ. ಈಗ ನಾವು ಏನಾಗಿದೆ, ಈಗ ನೀವು ತಗೊಂತಾ ಇದೀರಲ್ಲ ಹತ್ತಿನೂ ದೀರ್ಘಾವಧಿ ಬೆಳೆ, ಆಮೇಲೆ ತೊಗರಿನೂ ದೀರ್ಘಾವಧಿ ಬೆಳೆ, ಅಂದ್ರೆ ಆರ್ ಆರು ತಿಂಗಳು ಎರಡನ್ನು ಬೆಳೀತಾ ಇದೀವಿ. ನಾವು ಯೂಶಲಿ ನಾವು ಅಂತರ ಬೆಳೆ ಬೆಳಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಒಂದು ಅಲ್ಪಾವಧಿ ಬೆಳೆ ಒಂದು ದೀರ್ಘಾವಧಿ ಬೆಳೆ ತಗೊಂಬೇಕಾಗುತ್ತೆ. ಅವಾಗ ಏನು ಮೊದಲು ಹೌದ್ರಿ, ಲೇಟ್ ಆಗ ಬೆಳೆಗೆ ಅನುಕೂಲ ಆಗ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ ಪೋಷಕಾಂಶ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲಾನು ನಾವು ಎರಡಕ್ಕೂ ಬೆಳೆಗೂ ನಾವು ಸಮಾನವಾಗಿ ಹಂಚಿ ನಾವು ಎಲ್ಲಾ ಸಂಪನ್ಮೂಲಗಳನ್ನ ಸದುಪಯೋಗ ಪಡಿಸ್ಕೊಬಹುದು. ನೀವೇನಾಗುತ್ತೆ ಎರಡೂ ಏನಾಗುತ್ತೆ, ಈಗ ತೊಗರಿನೂ ದೀರ್ಘಾವಧಿ ಬೆಳೆ ಆರು ತಿಂಗಳು, ಹತ್ತಿನೂ ದೀರ್ಘಾವಧಿ ಬೆಳೆ, ಅದಕ್ಕೋಸ್ಕರ ಇದು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. ನೀವು ಸಪ್ಸಪ್ರೇಟ್ ಆಗಿ ಬೆಳಿಬಹುದು. ನಾವೇನಂತಂದ್ರೆ ಒಂದು ಈಗ ಬೇರಿಂದ ಏನನ್ನ ನಾವು ನೋಡಿದ್ರೆ, ಒಂದು ಆಳವಾಗಿ ಹೋಗಿರ್ಬೇಕು, ಒಂದು ಮೇಲ್ಗಡೆ ಇರಬೇಕು, ಹಂಗಾದಾಗ ನಮಗೆ ಬಹಳ ಸೂಕ್ತ ಅಂತ ಅನ್ಸುತ್ತೆ. ಈಗ ಏನಾಗುತ್ತೆ, ಎರಡೂ ತೊಗರಿನೂ ದೀರ್ಘವಾಗಿ ಅಂದ್ರೆ ಆಳವಾಗಿ ಹೋಗುತ್ತೆ, ಮತ್ತೆ ಹತ್ತಿನೂ ಆಳವಾಗಿ ಬೇರುಗಳು ಬೀಳುತ್ತೆ. ಅದಕ್ಕೋಸ್ಕರ ನಿಮಗೇನಾಗುತ್ತೆ, ಪೋಷಕಾಂಶ ಹಾಕಿದಾಗ ಎಲ್ಲದಕ್ಕೂ ಪೈಪೋಟಿ ಆಗ್ತಾ ಹೋಗುತ್ತೆ. ಪೋಷಕಾಂಶ ಆಗಿರ್ಬೋದು, ನೀರಾಗಿರ್ಬೋದು, ಸ್ಥಳಾವಕಾಶ ಆಗಿರ್ಬೋದು, ಆಮೇಲೆ ಸೂರ್ಯನ ರಶ್ಮಿಗಳಿಗೆ ಎಲ್ಲದಕ್ಕೂ ಪೈಪೋಟಿ ಆಗ್ಬಿಟ್ಟು ಇಳುವರಿ ಅಷ್ಟು ಬರೋದಿಲ್ಲ. ಸೊ ಅದಕ್ಕೆ ನೀವು, ನಾವು ಈಗ ಶಿಫಾರಸು ಮಾಡ್ತೀವಲ್ಲ, ಅದನ್ನ ಒಂದು ದೀರ್ಘಾವಧಿ ಬೆಳೆ, ಇನ್ನೊಂದು ಅಲ್ಪಾವಧಿ ಬೆಳೆ, ಆ ತರ ನೀವು ಮಿಶ್ರ ಮಾಡ್ಕೊಂಡು ಬೆಳೆದ್ರೆ ನಿಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಆಮೇಲೆ ಸಾಧ್ಯವಾದಷ್ಟು ಏನಂತಂದ್ರೆ, ನಾವು ಏಕದಳ ಬೆಳೆ ಮತ್ತು ದ್ವಿದಳ ಬೆಳೆ ಎರಡೂ ನಾವು ಅಂತರ ಬೆಳೆಯಾಗಿ ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ನಮಗೆ ಅದೇ ಆದ್ರ ಅನುಕೂಲಗಳಿವೆ. ಏನಂದ್ರೆ, ಮತ್ತೆ ಇಲ್ಲಿ ನಮ್ಮಲ್ಲಿ ಅಷ್ಟೇ ನೀರಾವರಿ ಆಗ್ಲಿ ಹಿಂಗೆ ಇಷ್ಟೇ ರೀ ಮಾಡೋದು. ಭೂಮಿ ಜಗ್ಗಿದ್ದಾರಾದ್ರೆ ಅದಿಟ್ಟು ಹಾಕಿದ್ರೆ ನಡ್ತದ್ರಿ. ಅಲ್ಲ, ಇದರಿಂದ ಅನುಕೂಲ ಏನಪ್ಪ ಆಗುತ್ತೆ ಅಂತಂದ್ರೆ, ನಿಮಗೆ ಎರಡು ಬೆಳೆ ಇದನ್ನ ಬೆಳಿತೀವಿ, ಒಂದೇನ ಫೇಲ್ ಆಯ್ತಪ್ಪ ಈಗ ಏನನ್ನ ನಮಗೆ ಹೆಚ್ಚಾಗಿ ಕೀಟ ಬಂದೆ, ಇನ್ನೊಂದ್ ಬೆಳೆ ನಮಗೆ ಸಿಗುತ್ತೆ. ಹೌದ್ರಿ, ತೊಗರಿ ಸಜ್ಜೆ ಹಾಕಿದ್ರೆ ನಡ್ತದ್ರಿ? ಹಾ ಹೌದು, ಖಂಡಿತ ಹಾಕ್ಬೋದು. ಆತರ ನಾವು ಅವಾಗ ಹಾಕ್ತಿದ್ರಿ, ಒಂದು ಖಂಡಿತ ಹೌದು. ಅವು ಸದ್ಯ ಕಾಟವಾದ್ಮೇಲೆ ತೊಗರಿ ಕುಂಟೆ ಅಂತ ರೆಂಟ್ ಕುಂಟೆ ಹೊಡ್ಕಂತ ಮಳೆ ಬಂದಕಂತ ಕುಂಟೆ ಹೊಡ್ಕಂತ ಬಾರಿ ಬರ್ತದ್ರು ತೊಗರಿ. ಹೌದೌದೌದು, ನೋಡ್ರಿ ನೀವೆಲ್ಲ ಹಿಂದೆ ಮಾಡ್ತಾ ಇದ್ರ, ದಯವಿಟ್ಟು ಅದೇ ಪದ್ಧತಿ ಅನುಸರಿಸಿದ್ರೆ ಒಳ್ಳೇದು ಅಂತ ನನಗೆ. ನಮಸ್ಕಾರ ನಮಸ್ಕಾರ. ಒಂದು ಮುಂದಿನ ಕರೆ. ಹಲೋ ಹಲೋ ಹಲೋ, ನಮಸ್ಕಾರ. ಇದೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ವಡವಟ್ಟಿ ಸರ್, ಗೋವಿಂದ ಅಂತ. ವಡವಟ್ಟಿ ಗೋವಿಂದ ಅವರೇ, ಕೇಳಿ, ಹೇಗಾಗಿದೆ ಮಳೆ ಅದು ನಿಮ್ಮ ಕಡೆ? ಮಳೆ ಆಗಿದೆ ಸರ್, ಒಂದು ಮಳೆ ಆಗಿದೆ. ಏನ್ ಹಾಕಿ ಹಾಕ್ಬೇಕಂತ ಮಾಡಿರಿ ಬೆಳೆಗಳನ್ನ? ಸರ್, ಹತ್ತಿ, ಮೆಣಸಿನ್ಕಾಯಿ, ಭತ್ತ. ಹತ್ತಿ, ಮೆಣಸಿನ್ಕಾಯಿ, ಭತ್ತ. ಭತ್ತ ಸರ್, ಕಾಯಿಪಲ್ಲೆ ಸರ್. ಕಾಯಿಪಲ್ಲೆ, ತರಕಾರಿ. ನೀರಾವರಿ ನಿಮ್ದೆಲ್ಲ ಮೇಲ್ಭೂಮಿ ಇಲ್ಲ? ಮೇಲ್ಭೂಮಿ ಸರ್, ಮೇಲ್ಭೂಮಿ ಇದೆ. ನೀರ ಹಾಸೋದಿಲ್ಲ? ನೀರ ಬೋರ್ಗಿರ ಇದೆ ಸರ್. ಬೋರ್ ಅದಾವ? ಬೋರ್ ಅದ ಸರ್, ಬಾವಿ ಬೋರ್ ಇದೆ ಸರ್. ಈಗ ಹತ್ತಿ ಬೆಳೆ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮಗೆ ಸ್ವಲ್ಪ ಏನ್ ಪ್ರಶ್ನೆ ಇದ್ರೆ ಕೇಳಿ. ಡಾಕ್ಟರ್ ಆನಂದ್ ಅವರು ಇದಾರೆ. ನಮಸ್ಕಾರ. ನಮಸ್ಕಾರ ಸರ್, ಗೋವಿಂದ ಅಂತ ನಮ್ಮ ವಡವಾಟಿ. ನಮಸ್ಕಾರ ನಮಸ್ಕಾರ ಹೇಳಿ ಸರ್. ನಾವು ಹತ್ತಿ ಇಡ್ಬೇಕಂತ ಮಾಡಿ ಸರ್, ಯಾವ ಬೀಜ ಒಳ್ಳೆಯ? ಈಗ ಹತ್ತಿ ಬೀಜ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಯಾವುದೇ ಬಿಟಿ ಹತ್ತಿ ತಳಿಯನ್ನು ಬಿಡುಗಡೆ ಮಾಡಿಲ್ಲ. ಈಗ ಖಾಸಗಿ ಕಂಪನಿಗಳಲ್ಲಿ ಸಿಗ್ತಾ ಇದ್ದಾವೆ, ಅವನ್ನ ಸ್ವಲ್ಪ ನಮ್ಮಲ್ಲಿ ಪರೀಕ್ಷೆ ಮಾಡಿದ್ದಾರೆ, ಅವನ್ನ ಸೂಕ್ತವಾದ್ದು ನಾನು ಸ್ವಲ್ಪ ಹೇಳ್ತೀನಿ. ಯಾವಪ್ಪ ಅಂದ್ರೆ, ಈಗ ರಾಸಿ ಸೀಡ್ಸ್ ಅಂತ ಬರ್ತಾವಲ್ಲ, ರಾಸಿ ಸೀಡ್ಸ್ ಅಲ್ಲಿ ಈಗ ರಾಸಿ ಮ್ಯಾಜಿಕ್ ಅಂತ ಬರುತ್ತೆ, ರಾಸಿ ನಿಯೋ ಅಂತ ಬರುತ್ತೆ, ರಾಸಿ ಮ್ಯಾಗ್ನಾ ಅಂತ ಬರುತ್ತೆ, ಆಮೇಲೆ ಆರ್ ಸಿ ಎಚ್ 659 864 ಅಂತ ಇವು ರಾಸಿ ಕಂಪ್ನಿಯಿಂದ ಸಿಗ್ತವೆ. ಅದೇ ರೀತಿ ಈಗ ಅಜಿತ್ ಸೀಡ್ಸ್ ಅಂತ ಒಂದು ಕಂಪ್ನಿ, ಇದರಿಂದ ಎ ಸಿ ಎಚ್ 900 ಎ ಸಿ ಎಚ್ ಅಂತ ಸೀರೀಸ್ ಬರ್ತವೆ, ಅವನ್ನ ನೀವು ಉಪಯೋಗ ಇದನ್ನ ತಗೊಂಬೋದು. ಅದೇ ರೀತಿ ಈಗ ಬಯೋ ಸೀಡ್ ಅಂತ ಒಂದು ಕಂಪ್ನಿ ಇದೆ, ಅದರಲ್ಲೂ ಈಗ ಜಿ ಎಚ್ ಎಚ್ 029 ಅಂತ, ಅದು ಚೆನ್ನಾಗಿದೆ. ಅದೇ ರೀತಿ ಈಗ ಬೇರೆ ಬೇರೆ ಈಗ ನಾಥ್ ಸೀಡ್ಸ್ ಅಂತ, ಈಗ ಸಂಕೇತ್ ಅಂತ ಒಂದು ಬಿ ಟಿ ಹತ್ತಿ ಇದೆ, ಆಮೇಲೆ ನವನೀತ್ ಅಂತ ಒಂದು ಕಂಪ್ನಿ ಇದೆ, ನುಜಿವೀಡು ಸೀಡ್ಸ್ ಅಂತ. ಈ ತರ ಸಾಕಷ್ಟು ಸಾಕಷ್ಟು ಕಂಪನಿದವ್ರೆ. ಆದ್ರೆ ನೋಡಿ ನೀವು ಹೋದ ವರ್ಷ ಯಾವ್ದು ಹಾಕಿದ್ರಿ, ಆಮೇಲೆ ಸುತ್ತಮುತ್ತ ರೈತರನ್ನ ಕೇಳ್ರಿ ಚೆನ್ನಾಗಿ ಯಾವ್ದು. ಸಾಧ್ಯವಾದಷ್ಟು ನೀವು ಅದೇ ಏನು ಹೈಬ್ರಿಡ್ ಇದಂತ ಬಿಟಿ ಹತ್ತಿನ ಅದನ್ನೇ ನೀವು ಅದೇ ಇದರಲ್ಲಿ ಜಾಗದಲ್ಲಿ ಜಮೀನಲ್ಲಿ ಪದೇ ಪದೇ ಬೆಳಿಬೇಡ್ರಿ, ಚೇಂಜ್ ಮಾಡ್ರಿ. ನೀವು ಆಗ್ಲೇ ನಮ್ಮ ಸರ್ ಹೇಳ್ದಂಗೆ ಈಗ ಬೇರೆ ನೋಡ್ಬಿಟ್ಟು ಅಲ್ಲೆಲ್ಲ ಸುತ್ತಮುತ್ತ ವಿಚಾರಿಸಿ ಮತ್ತೆ ಆದಷ್ಟು ನೀವು ಅದೇನ್ ತಗೊಂಬಂದಿರ್ತಿರಲ್ಲ ಅದು ರಸೀದಿನ ಎಲ್ಲ ನೀವು ಕರೆಕ್ಟ್ ಆಗಿ ಇಟ್ಕೊಬೇಕಾಗುತ್ತೆ. ಯಾಕಂದ್ರೆ ಖಾಸಗಿ ಕಂಪನಿಯಿಂದ ನೀವು ತಗೊಂಬರೋದಲ್ಲ, ಅದಕ್ಕೋಸ್ಕರ ನೀವು ರೈತರು ಗಮನದಲ್ಲಿ ಇಟ್ಕೊಬೇಕು. ಯಾವುದೇ ಒಂದು ನೀವು ಪರಿಕರಗಳನ್ನ ತಗೊಂಡಾಗೂ ಅದು ರಿಸಿಪ್ಟ್ ನೀವು ಜೋಪಾನವಾಗಿ ಕಾಪಾಡ್ಕೊಬೇಕು, ಬೆಳೆ ಕಟಾವ್ ಆಗ ತನಕನು ಅದನ್ನು ಕಾಪಾಡ್ಕೊಬೇಕಾಗುತ್ತೆ. ಹತ್ತಿಯಲ್ಲಿ ಏನಾಗ್ತೀರಿ ಗೋವಿಂದ ಅವರೇ, ಬರೀ ಹತ್ತಿ ಅಷ್ಟು ಹಾಕ್ತೀರ ಅದರಲ್ಲಿ ಏನಾರ ಅಂತರ ಬೆಳೆ ಹಾಕ್ತೀರ ಸರ್? ಸದ್ಯಕ್ಕೆ ಇವಾಗ ಕಾಯಿಪಲ್ಲೆ ಇಟ್ಟಿವಿ ಸರ್, ಬೆಂಡೆಕಾಯಿ ಬೀಜ, ಚೌಳಂಬರಕಾಯಿ. ಹ್ಮ್, ಅದರಲ್ಲಿ ಹತ್ತಿಯಲ್ಲಿ ಹತ್ತಿಯಲ್ಲಿ ಈಗ ಹತ್ತಿಗಿನ್ನ ಇಟ್ಟಿಲ್ಲ ಸರ್. ಇವಾಗ ಒಳ್ಳೆ ಬೀಜ ಯಾವನಿದ್ರೆ ಇಡ್ಬೇಕಂತ ಮಾಡಿ ಸರ್. ಅಂದ್ರೆ ಒಂದೇ ಬೆಳೆ ಹೋಗೋ ಬದಲು ಬೇರೆ ಮಿಶ್ರ ಬೆಳೆಗಳನ್ನ ತಕ್ಕೊಳ್ಳೋದು ಒಳ್ಳೇದು. ಈಗ ಹತ್ತಿ ಹತ್ತಿ ಜೊತೆಗೆ ಗೋವಿಂದ ಅವರೇ, ಹತ್ತಿ ಜೊತೆಗೆ ಈಗ ಶೇಂಗಾ ಬೆಳಿಬಹುದು. ಒಂದ್ ಸಾಲ ಹತ್ತಿ, ಎರಡ್ ಸಾಲ ಶೇಂಗಾ. ಈಗ ಹತ್ತಿ ಯೂಶಲಿ ನಾವೇನ್ ಮಾಡ್ತೀವಿ, 3 ಫೀಟ್ ಇಡ್ತಾರೆ, 4 ಫೀಟ್ ಇಡ್ತಾರೆ ಅಲ್ವಾ. ಮಧ್ಯೆ ಈಗ ಒಂದೊಂದ್ ಅಡಿಗೆ ನಾವು ಏನ್ ಮಾಡ್ಬೋದು, ಶೇಂಗಾ ಹಾಕ್ಬೋದು, ಸೋಯಾ ಅವರೇ ಹಾಕ್ಬೋದು, ಹೆಸರು ಹಾಕ್ಬೋದು, ಆಮೇಲೆ ಜೋಳ ಹಾಕ್ಬೋದು, ಶೇಂಗಾ. ಈ ರೀತಿ ನಾವು ಮಿಶ್ರ ಬೆಳೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈಗ ಹತ್ತಿ ಬೆಳೆ 180 ದಿನ 6 ತಿಂಗಳು ಅವಧಿ ಅಲ್ಲ, ಇದು ಏನಾಗುತ್ತೆ, ನಾವು ಈಗ ದ್ವಿದಳ ಧಾನ್ಯಗಳು ಹಾಕೋದು ಏನಾಗುತ್ತೆ, 60 ದಿನಕ್ಕೆ ಇಲ್ಲ 90 ದಿನಕ್ಕೆ ಮಾಗ್ಬಿಡುತ್ತೆ, ಅಂದ್ರೆ ಕಟಾವ್ ಬರುತ್ತೆ. ನಮಗೆ ಏನಾಗುತ್ತಲ್ಲ, ಮಧ್ಯ ಸ್ಥಳಾವಕಾಶ ಇರುತ್ತಲ್ಲ 2 ಸಾಲಗಳ ಮಧ್ಯೆ, ಇಲ್ಲ ಅಂತಂದ್ರೆ ಸುಮ್ಮನೆ ಕಸ ಕಳೆ ಬೆಳೆಯುತ್ತೆ, ಅದಕ್ಕೆ ಮತ್ತೆ ನಾವು ಕಳೆ ನಾಶಕ ಹೊಡಿಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನಾವು ಇದನ್ನ ಕುಂಟೆ ಹೊಡಿಬೇಕಾಗುತ್ತೆ. ಅದ್ರ ಬದಲಾಗಿ ನಾವು ಅಂತರ ಬೆಳೆ ಬೆಳೆಯೋದ್ರಿಂದ ಏನಾಗುತ್ತೆ, ನಾವು ಏನಾಗುತ್ತೆ ಇನ್ನೊಂದು ಬೆಳೆನ ಬೆಳಿಬಹುದು, ಮತ್ತೆ ಇಳುವರಿನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ 2 ಬೆಳೆ ಬೆಳಿಬಹುದಾಗಿದೆ. ಸೊ ಇದನ್ನ ನೀವು ಅದಕ್ಕೆ ಅಂತರ ಬೆಳೆಯನ್ನ ಬೆಳೆಯೋದು ಬಹಳ ಒಳ್ಳೇದು. ಅಂದ್ರೆ ಈಗ ಮಿಶ್ರ ಬೆಳೆ ಬೆಳೆಯೋದು ಬಹಳ ಒಳ್ಳೇದು, ಬರೇ ನೀವು ಏಕ ಬೆಳೆ ಬೆಳೆಯೋದಕ್ಕಿಂತ. ಹೌದು ಸರ್, ಏಕ ಬೆಳೆಯಿಂದ ರೈತರು ಲಾಸ್ ಆತಾರ ಸರ್. ನೋಡ್ರಿ ಸಲ ಟ್ರೈ ಮಾಡ್ರಿ. ಆಯ್ತು ಸರ್, ಆಯ್ತು ಸರ್, ಒಳ್ಳೇದು. ಗೋವಿಂದ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ಮಾನವಿ ತಾಲೂಕು ಜೋಕೂರ್ ಗ್ರಾಮದಿಂದ ಭೀಮನಗೌಡ ಪಟ್ಟು. ಭೀಮನಗೌಡ್ರೆ, ತಾವು ಮಳೆ ಅದು ಹೇಗಾಗಿದೆ, ಏನು ಬಯಲು ಭೂಮಿ ಇದೆಯಾ ನಿಮ್ದು? ಬಯಲು ಭೂಮಿ ಇಲ್ಲ ಸರ್, ನಮ್ದು ಎಲ್ಲ ನೀರಾವರಿ ಇದೆ ಸರ್. ಈಗ ಮಳೆ ಅಂತೂ ಇಲ್ಲ ರೀ ಸದ್ಯಕ್ಕೆ. ಈಗ ನಾವು ಈಗ ಭತ್ತದ ಮಡಿ ಸಸಿ ಮಡಿ ಹಾಕೋಬೇಕ್ರಿ ಭತ್ತ. ಈಗ ನಾಳೆ ಬರೋದು ನೆಕ್ಸ್ಟ್ June 10 ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ ಸರ್. ಈಗ ಸಸಿ ಮಡಿಗಾಗಿ ಈಗ ಸೋನಾ ಮಸರಿ, ನಿತ್ಯ ಸೋನಾ ಮಸರಿ ಬೇಕಾಗಿತ್ತು ನಮ್ಗೆ ಬೀಜ. ಅದೇ ಈಗ ನಮ್ಮ ನಮಸ್ಕಾರ. ಓ ಸರ್ ನಮಸ್ತೆ. ನಮಸ್ಕಾರ. ಈಗ ನಮ್ಮ ಇದರಲ್ಲಿ ಈಗ ಗಂಗಾವತಿಯಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಅಂತ ಅಲ್ಲಿ ಈಗ ಸಿಗುತ್ತೆ. ಈಗ ಒಂದು ಹೊಸ ತಳಿನೇ ಬಿಡುಗಡೆ ಮಾಡಿದ್ದಾರೆ, RNR 15048 ಅಂತ. ಆಮೇಲೆ ಇನ್ನೊಂದು ನಮ್ಮ ಇದರಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ದಡೆಸೂಗೂರು, ಅಲ್ಲೇ ಈಗ ಶಿರಗುಪ್ಪಾತ್ರ ಮತ್ತೆ ಇದು ಸಿನ್ನೂರ್ ಮಧ್ಯೆ ಬರುತ್ತೆ, ಅಲ್ಲೆಲ್ಲ ಈಗ ಸಂಶೋಧನೆ ಕೈಗೊಂಡಿದ್ದಾರೆ. ನಿಮಗೆ ಈ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಸ್ವಲ್ಪ ವಿಚಾರ ಮಾಡಿದ್ರೆ ವಿಚಾರಿಸಿದ್ರೆ ಅಲ್ಲಿ ಸಿಗುತ್ತೆ ನಿಮಗೆ. ಸೋನಾ ಮಸೂರಿ ಸಿಗುತ್ತಾರೆ? ಸೋನಾ ಮಸೂರಿ ಅಂದ್ರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಏನ್ ಬಿಡುಗಡೆ ಮಾಡಿದೀವಲ್ಲ ಆ ತಳಿಗಳು ಸಿಗುತ್ತೆ. ಈಗ ನಾನು ಹೇಳದ್ನಲ್ಲ, RNR 15048 ಮತ್ತೆ BPT ಸೋನಾ, ಅವು ಸಿಗುತ್ತೆ. ಅದೇ ಅದೇ ಸಿಗುತ್ತೆ. ಅದೇ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ ತಳಿಗಳನ್ನ ನಾವು ಮಾರಾಟ ಮಾಡ್ತೀವಿ ನಮ್ಮ ಏನು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮತ್ತೆ ನಮ್ಮ ಬೀಜ ಘಟಕದಲ್ಲಿ ನಾವು ಮಾರಾಟ ಮಾಡ್ತೀವಿ, ಅಲ್ಲಿ ಬಂದು ನೀವು ತಗೊಂಬೋದು. ಅಲ್ಲ ನಿಮ್ಗೆ KSSC ನಲ್ಲಿ ಸಿಗತ್ತಲ್ಲ ಸೋನಾ ಮಸೂರಿ? ಸಿಗ್ತಾರೆ, ಅದು ಸ್ವಲ್ಪ ಒರಿಜಿನಲ್ ಸೋನಾ ಅಲ್ರಿ, ಎಲ್ಲ ಡುಪ್ಲಿಕೇಟ್ ಸೋನಾ ಬಂದ್ಬಿಟ್ಟದ ಈಗ ನಮ್ಗೆ. ಹೌದಾ? ಹೌದ್ರಿ, ಸೆಕೆಂಡ್ ಸೋನಾ ಆಗ್ಬಿಟ್ಟದ್ರೆ, ಎಲ್ಲ ಒರಿಜಿನಲ್ ಸೋನಾ ಬೇಕಾಗಿತ್ತರಿ. ಮತ್ತೆ ಏನು ಸಸಿ ಮಡಿಗಳನ್ನ ಮುಂದಿನ ತಿಂಗಳು ಮಾಡ್ತೀರಿ? ಮುಂದಿನ ತಿಂಗಳು 10ನೇ ತಾರೀಕಿನಿಂದ ಪ್ರಾರಂಭ ಮಾಡ್ಬೇಕ್ರಿ. ನಾಳೆ ಬೀಜ ಮೇಳದ 25ನೇ ತಾರೀಕಿಗೆ ಬನ್ನಿ, ಅಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ. ಎಲ್ಲಿ? ರಾಯಚೂರು ವಿಶ್ವವಿದ್ಯಾಲಯ ಇದೆಯಲ್ಲ, ಹ್ಞೂ, ಅಲ್ಲಿ ಬೀಜ ಘಟಕದಲ್ಲಿ ಬೀಜ ಮೇಳ, ಮುಂಗಾರು ಹಂಗಾಮಿನ ಬೀಜ ಮೇಳ ಅಂತ ಇಟ್ಕೊಂಡಿರ್ತಾರೆ. ಎಲ್ಲಾ ಬೀಜಗಳು ಸಿಗ್ತವೆ, ಜೊತೆಗೆ ಬೀಜದ ಬಗ್ಗೆ ವಿಶೇಷವಾಗಿ ಮಾಹಿತಿನೂ ಸಿಗತ್ತೆ ನಿಮಗೆ. ಹೌದ್ರೆ, ಒಳ್ಳೇದು, ಒಳ್ಳೇದು, ಧನ್ಯವಾದ. ಓಕೆ ಸರ್, ನಮಸ್ತೆ. ಸರ್, ಈಗ ನಮಗೆ ಮುಖ್ಯವಾಗಿ ರೈತರಿಗೆ ಹೇಳಿ, ಮುಂಗಾರು ಹಂಗಾಮಿಗೆ ವಿವಿಧ ಬೆಳೆ ಪದ್ಧತಿಗಳ ಬಗ್ಗೆ ಸ್ವಲ್ಪ ಹೇಳ್ರಿ. ಯಾವ್ಯಾವ ಬೆಳೆ ಪದ್ಧತಿಗಳನ್ನ ಮುಂಗಾರು ಹಂಗಾಮಿಗೆ ನಮ್ಮ ರೈತರು ಹಾಕೋಬಹುದು? ಈಗ ತೊಗರಿ ಬಿತ್ತಾರೆ, ಆಮೇಲೆ ಸಜ್ಜೆ ಬಿತ್ತಿರ್ತಾರೆ, ನವಣೆ ಹಾಕ್ತಾರೆ, ವಿಶೇಷವಾಗಿ ಎಳ್ಳು ಹಾಕ್ತಿರ್ತಾರೆ ಮುಂಗಾರು ಹಂಗಾಮಿನಲ್ಲಿ. ಈ ಬೆಳೆ ಪದ್ಧತಿಗಳನ್ನ ಹೆಂಗ್ ಹೊಂದಾಣಿಕೆಯನ್ನ ಮಾಡ್ಕೋಬೇಕು? ಯಾವ್ಯಾವ ಬೆಳೆ ಪದ್ಧತಿಗಳನ್ನ ಎಷ್ಟೆಷ್ಟು ಶೇಂಗಾ ಹಾಕ್ತಿರ್ತಾರೆ ಎಲ್ಲ ಹೇಗೆ ಸ್ವಲ್ಪ ಹೇಳಿ ಸರ್. ಈಗ ಒಂದು ಸ್ವಲ್ಪ ನಾನು ಈಗ ಅದ್ರ ಬಗ್ಗೆ ಅನುಕೂಲಗಳತ್ತ ಹೇಳ್ಬಿಟ್ಟು ಸೊ ನಾನು ಹೇಳ್ತೀನಿ ಸರ್. ಈಗ ಈಗ ಮಿಶ್ರ ಬೆಳೆ ಪದ್ಧತಿ ಅಂತ ಅನ್ನಲ್ಲ ನಾನು, ಈಗ ಮಿಶ್ರ ಬೆಳೆ ಪದ್ಧತಿಯಲ್ಲಿ ರೈತರು ಕಡಿಮೆ ಇದ್ದು ಆಗ್ಲೇ ಹೇಳಿದಾಗ ತಮಗೆ ಬೇಕಾಗುವ ವಿವಿಧ ಆಹಾರ ಬೆಳೆಗಳನ್ನ ಬಳಸಬೇಕಾಗಿರೋದ್ರಿಂದ ಇಂದಿನಿಂದಲೂ ಮಿಶ್ರ ಬೆಳೆ ಪದ್ಧತಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅನುಕೂಲ ಏನಪ್ಪಾ ಅಂತಂದ್ರೆ, ವೈಜ್ಞಾನಿಕವಾಗಿ ಏನನ್ನ ನಾವು ಮಿಶ್ರ ಬೆಳೆ ಬೆಳೆದ್ರೆ ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ಮಣ್ಣಿನಲ್ಲಿರುವ ಪೋಷಕಾಂಶಗಳು, ತೇವಾಂಶ, ಸ್ಥಳಾವಕಾಶ ಮತ್ತು ಬೆಳಕು ಇವೆಲ್ಲವೂ ಉತ್ತಮ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಸೊ ಆಮೇಲೆ ಸಾಮಾನ್ಯವಾಗಿ ರೈತರು ಏಕದಳ ಧಾನ್ಯದ ಬೆಳೆಗಳ ಜೊತೆಗೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳಿಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಈಗ ನಾವು ದ್ವಿದಳ ಧಾನ್ಯದಲ್ಲಿ ಬೇರಲ್ಲಿ ಗಂಟಿರುತ್ತಲ್ಲ, ಅದು ಏನ್ ಮಾಡುತ್ತೆ, ಈಗ ರೈಜೋಬಿಯಂ ಅಂತ ಒಂದು ಸೂಕ್ಷ್ಮಾಣುಜೀವಿ ಭೂಮಿಯಲ್ಲಿ ಇರುತ್ತಲ್ಲ, ಅದು ಏನಾಗುತ್ತೆ, ಅವೆರಡನ್ನು ವಾತಾವರಣದಲ್ಲಿ ಏನು ಸಾರಜನಕ ಇದೆಯಲ್ಲ ಅದನ್ನ ಹಿಡಿದಿಟ್ಟುಕೊಂಡು ಅದು ಬೆಳೆಗಳಿಗೆ ಪೂರೈಕೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಮಿಶ್ರ ಬೆಳೆ ಬೆಳೆಯೋದು ಬಹಳ ಒಳ್ಳೆಯದು. ಆಗ್ಲೇ ನಾನು ಹೇಳ್ದಂಗೆ ಕಳೆಗಳ ಸ್ಥಳಾವಕಾಶನು ಇಲ್ದಂಗಾಗ್ಬಿಟ್ಟು ಪೋಷಕಾಂಶಗಳು ಅವೆಲ್ಲ ಪೋಲಾಗ್ಲಿಲ್ದಂಗೆ ತಡೆಗಟ್ಟುತ್ತೆ. ಅದಲ್ದೇನೆ ಎರಡು ಬೆಳೆಗಳ ನಡುವೆ ಪೋಷಕಾಂಶ ಪೈಪೋಟಿ ಇರಲ್ಲ. ನಾನು ಆಗ್ಲೇ ಹೇಳ್ದಂಗೆ ಒಂದು ದೀರ್ಘ ಆಳವಾದ ಬೇರಿರಬೇಕು, ಇನ್ನೊಂದು ಮೇಲೆ ಬೇರಿದ್ದ ಅಂದ್ರೆ ಮೇಲ್ಪದರಲ್ಲ ಇದರಲ್ಲೇ ಬೇರಿದ್ದಾಗ ಏನಾಗುತ್ತೆ, ಅವಾಗ ನಮಗೆ ಪೈಪೋಟಿ ಆಗೋದಿಲ್ಲ. ಅದೇ ರೀತಿ ಏನಾಗುತ್ತೆ ದ್ವಿದಳ ಧಾನ್ಯಗಳು ಏನಾಗುತ್ತೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಗೊಂದೇಡಿಗೆ ಸರ್, ನಾಗೇಂದ್ರಪ್ಪಗೌಡ ಗೊಂದೇಡಿಗೆ. ನಾಗನಗೌಡ್ರ? ಹಾ, ನಾಗನಗೌಡ್ರ ಸರ್. ನಾಗನಗೌಡ್ರ, ಕೇಳಿ, ಪ್ರಶ್ನೆ ಕೇಳಿ ಗೌಡ್ರೆ. ಏನು ಬೆಳೆ ಹಾಕ್ಬೇಕಂತ ಮಾಡಿರಿ ಸಲ? ನಮ್ದು ನೀರಾವರಿ ಆದ್ರಿ, ನಮ್ದು ಕವಳೆ ಬೀಜ ಕೇಳ್ಬೇಕಂತ ಹೇಳಿ. ಕವಳೆ ಬೀಜ? ಹಾ, ಯಾವ ಚೋಳ ಅಂತ. ಯಾವ್ದು ಹಾಕ್ತೀರಿ ವರ್ಷ? ಅರೆನಾರ ಹಾಕಿವ್ರಿ, ಈಗ ಅರೆನಾರ ಹಾಕಿರಿ. ಅದು ಚೆನ್ನಾಗಿದೆ. ಆರ್ಎನ್ಆರ್ ಈಗ ಎಲ್ಲ ಡಿಮಾಂಡ್ ಆಗಿದೆ, ಆರ್ಎನ್ಆರ್ ಹಾಕ್ತಾ ಇದಾರೆ ಎಲ್ಲ ರೈತರು. ಆರ್ಎನ್ಆರ್ ಚೆನ್ನಾಗಿ ಡಿಮಾಂಡ್ ಇದೆ ಅಂತ ಹೇಳಿ, ಮತ್ತೆ ಒಳ್ಳೇದು ರೇಟು ಸಿಗ್ತಾ ಇದೆ ಅಂತಿದ್ದಾರೆ ರೈತರು. ಬಯಲ್ ಭೂಮಿಗೆ ಏನ್ ಹಾಕ್ಬೇಕಂತ ಮಾಡಿರಿ? ಬಯಲ್ ಭೂಮಿ ಹಚ್ಚ ಹಾಕ್ಬೇಕಂತ ಮಾಡಿವ್ರಿ ಸರ್. ಹತ್ತಿ ಅಷ್ಟೇ, ಮತ್ತೆ ಅದ್ರಲ್ಲಿ ಏನಾರು ಹಾಕ್ತಿರಿ ಮತ್ತೆ ಹೆಸರದು? ಹತ್ತಿಗೆ ರೇಟ್ ಉಳ್ದೇಟ್ ಇಲ್ರಿ ಸರ್. ರೇಟ್ ಹೋಗಿದೆ, ಕಡಿಮೆ ಆಗಿತ್ತು ಈಗ ಸಲ. ಈಗ ಬ್ಯಾಸಿ ಸಜ್ಜೆ ಹಾಕಿದ್ವಿ ಸರ್, ಒಂದ್ ಎರಡು ಎಕರೆ. ಎಲ್ಲಿ 2,200-300 ಸಜ್ಜೆ ರೇಟ್ ಹೆಂಗ್ ಸಿಕ್ತ ನಿಮ್ಗೆ? ಯಾವಾಗ ಹೋದ್ರೆ 2,600-700 ಮಾಡಿದ್ವಿ ಸಜ್ಜೆ. ಇವತ್ತು ಬರೀ 300 ಕೇಳಕೈತಾರೆ. ಕಡಿಮೆ ಆಗಿದೆ ರೇಟು? ಕಡಿಮೆ ಆಗಿದೆ ರೇಟು. ಎಲ್ಲ ಕಡೆ ಬೆಳಕೈತಿರಲ್ರಿ, ಎರಡೆರಡು ಬೆಳೆ ಬರಕೈತಿ. ಹೌದೌದೌದೌದು. ಅದೇ ಅದಕ್ಕೆ ರೇಟ್ ಕಡಿಮೆ ಆಗಿಬಿಟ್ರಿ. ಎಲ್ಲ ಕಡೆ ನಮ್ ಕಡೆ ಬೆಳೆದ್ರಿ ಸಜ್ಜೆ, ನಾವು ಸಜ್ಜೆ ಬೆಳಕೈತಿವಿ. ನಿಮ್ಗೆ ಏನಾದ್ರು ಮಾಹಿತಿ ಬೇಕಾಗಿತ್ತ ಗೌಡ್ರೆ? ಮಾಹಿತಿ ಬೀಜದ ಬೇಕಾಗಿತ್ತಲ್ಲ ನೀವು. ಇದೆ ಕವಳೆ ಬೀಜ. ಅದೇ ಈಗ 25ನೇ ತಾರೀಕು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕೋತ್ಸವದಲ್ಲಿ ಬೀಜ ಮೇಳ ಅಂತ ಇದನ್ನ ಮಾಡ್ತಾ ಇದೀವಿ, ಬೀಜ ದಿನೋತ್ಸವ ಅಂತ. ಅಲ್ಲಿ ಬಂದ್ಬಿಡಿ, ತಾವು ಎಲ್ಲಾ ಮಾಹಿತಿ ಸಿಗುತ್ತೆ. ಮತ್ತೆ ಹೊಸ ತಳಿಗಳ ಬಗ್ಗೆ ನಿಮಗೇನನ್ನ, ಮತ್ತೆ ಆರ್ಎನ್ಆರ್ ನೀವು ಅವಲೇ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮತ್ತೇನನ್ನ ನಿಮಗೆ ಇದ್ರೆ ಎಲ್ಲಾದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆಗ್ಲೇ ಸರ್ ಹೇಳ್ದಂಗೆ ಈಗ ಒಣ ಪ್ರದೇಶದಲ್ಲಿ ಮತ್ತೆ ಯಾವನ್ನ ಬೆಳೆ ಬೆಳೆಯೋದು ಜೊತೆಗೆ ಎಲ್ಲಾ ಮಾಹಿತಿನೂ ಸಿಗುತ್ತೆ. ದಯವಿಟ್ಟು ಬನ್ನಿ ನೀವು. ಒಳ್ಳೇದು, ನಮಸ್ಕಾರ. ಹೇಳಿ ಸರ್, ಈಗ ಈ ಮಿಶ್ರ ಬೆಳೆದು ಲಾಭದಾಯಕದ ಬಗ್ಗೆ ಹೇಳ್ತಾ ಇದ್ರಿ. ಸರ್, ಈಗ ನೀವು ಅವಾಗಲೇ ಕೇಳಿದ್ರಲ್ಲ ಯಾವ ಬೆಳೆ ಇದನ್ನ ಮಿಶ್ರ ಬೆಳೆ ಬೆಳಿಬಹುದು ಅಂತ. ಈಗ ನಮ್ದು ಕೃಷಿ ವಲಯ 2, ನಮ್ದೇನಂದ್ರೆ ರಾಯಚೂರು, ಇದನ್ನ ಈಶಾನ್ಯ ಒಣವಲಯ ಅಂತೀವಲ್ಲ. ಈಗ ರಾಯಚೂರು ಮತ್ತೆ ಸ್ವಲ್ಪ ಭಾಗ ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಇದನ್ನ ಈಶಾನ್ಯ ಒಣವಲಯ ಅಂತೀವಿ. ಸರಾಸರಿ ಮಳೆ ಇದರಲ್ಲಿ 710 mm ಬರುತ್ತಲ್ಲ. ಆಮೇಲೆ ಈಗ ಒಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತಮ್ಮ ಹೆಸರು ಸರ್? ತಿಮ್ಮಪ್ಪ ಅಂತ ಹೇಳಿ ಸರ್, ಗದಾರ್ಲಿಂದ ಸರ್. ತಿಮ್ಮಪ್ಪ ಅವರು ಗದಾರ್. ಕೇಳಿ, ಏನು ಹಾಕ್ಬೇಕಂತ ಮಾಡಿರಿ? ಬೆಳೆ ಪದ್ಧತಿಗಳ ಬಗ್ಗೆ ಕೇಳಿ, ಯಾವ ಬೆಳೆ ಮಿಶ್ರವಾಗಿ ಬೆಳಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿ ಸರ್. ನಮ್ದು 1 ಎಕರೆ ಬಯಲ್ ಭೂಮಿ ಐತೆ ಸರ್, ಕಪ್ಪು ಮಣ್ಣು ಸರ್. ಹ್ಮ್, ಯಾವ ಬೆಳೆ ಹಾಕಿದ್ರೆ ಚಲೋ ಇಳುವರಿ ಕೊಡ್ತದೆ ಸರ್? ಮಾತಾಡ್ತಾರೆ ಡಾಕ್ಟರ್ ಆನಂದ್ ಅವ್ರು ಮಾತಾಡ್ತಾರೆ ನಿಮ್ ಜೊತೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ಕಪ್ಪು ಬಣ್ಣ ಕಪ್ಪು ಈಗ ಕಡಿಮೆ ಆಳದ ಮಣ್ಣಿನಲ್ಲಿ ಈಗ ಆಗ್ಲೇ ಹೇಳ್ದಂಗೆ ಈಗ ಒಂದೇ ಏಕ ಬೆಳೆ ಪದ್ಧತಿಗಿಂತ ಈಗ ಮಿಶ್ರ ಬೆಳೆ ಪದ್ಧತಿಗೆ ಹೋಗೋದಾದ್ರೆ ಈಗ ಅವಲೇ ಒಬ್ರು ರೈತರು ಕರೆ ಮಾಡಿದಾಗ ಹೇಳ್ತಾ ಇದ್ರು, ನಾವು ಸಜ್ಜೆ ಮತ್ತು ತೊಗರಿಗೆ ಹೋಗ್ತೀವಂತ ಬಹಳ ಒಳ್ಳೇದು. ಸಜ್ಜೆ ಎರಡು ಸಾಲು, ತೊಗರಿ ಒಂದು ಸಾಲು, ಅಥವಾ ಈಗ ಎಳ್ಳು ಎರಡು ಸಾಲು, ತೊಗರಿ ಒಂದು ಸಾಲು, ಆಮೇಲೆ ಈಗ ಹೆಸರು ಮತ್ತು ಉದ್ದು ಅವೆಲ್ಲ ಈಗ 60-90 ದಿನಕ್ಕೆ ಮಾಗುತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ತೊಗರಿನ ತೊಗರಿ ಹಾಕ್ಬೋದು, ಮೂರು ಸಾಲು ಹೆಸರು ಅಥವಾ ಉದ್ದು ಹಾಕ್ಬಿಟ್ಟು ಒಂದು ಸಾಲು ತೊಗರಿ ಹಾಕ್ಬೋದು, ಇಲ್ಲಾಂದ್ರೆ ತೊಗರಿ ಮತ್ತೆ ಸೂರ್ಯಪಾನ 6 ಸಾಲು ಒಂದು ಸಾಲು ಹಾಕ್ಬೋದು. ಆಮೇಲೆ ಸ್ವಲ್ಪ ಜನ ಹೇಳಿದ್ರು ಈಗ ತೊಗರಿ ಮತ್ತೆ ಪುಂಡಿನೂ ಇದು ಮಾಡ್ತಾರೆ ಅಂತ, ಇವೆಲ್ಲ ನಾವು ಕಡಿಮೆ ಆಳದ ಮಣ್ಣಲ್ಲಿ ಈ ಕಪ್ಪು ಮಣ್ಣಲ್ಲಿ ಬೆಳಿಬಹುದು. ಅದೇ ಇದೆಲ್ಲ ಕಪ್ಪು ಮಣ್ಣಲ್ಲಿ ಅಂತಂದ್ರೆ ಈಗ ನಾವು ಒಣ ಪ್ರದೇಶದಲ್ಲಿ ನಾವು ಈಗ ಅಂತರ ಬೆಳೆ ಬೆಳೆಯೋದು ಬಹಳ ಒಳ್ಳೆಯದು, ಏಕ ಬೆಳೆ ಪದ್ಧತಿಗಿಂತ ಅಂತರ ಬೆಳೆ. ಅಂದ್ರೆ ಈಗ ಒಣ ಪ್ರದೇಶದಲ್ಲಿ ಮುಖ್ಯವಾಗಿ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡೋದಲ್ಲ, ಅದಕ್ಕೋಸ್ಕರ ನಾವು ಈಗ ಏನನ್ನ ನಮಗೆ ಮಳೆ ಬರಲಿಲ್ಲ ಅಂತಂತಂದ್ರೆ ಅವಾಗ ಒಂದು ಬೆಳೆ ಏನನ್ನ ಲಾಸ್ ಆದ್ರೂ ಇನ್ನೊಂದು ಬೆಳೆ ಬರುತ್ತೆ, ಅದಕ್ಕೋಸ್ಕರ ಮಿಶ್ರ ಬೆಳೆ ಹೋಗ್ರಿ ಅಂತ. ಇದು ನೀರಾವರಿ ಅಲ್ಲ, ಒಣ ಪ್ರದೇಶದಲ್ಲೇನೆ ಒಣ ಬೇಸಾಯದಲ್ಲೇ ನೀವು ಬೆಳೆಯೋದಕ್ಕೆ ಅಂತಾನೆ ಹೇಳಿರೋದು ಇವೆಲ್ಲ ಪದ್ಧತಿಗಳು. ಸರಿ ಸರ್ ಒಳ್ಳೆಯದು ತಿಮ್ಮಪ್ಪ ಅವರಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ತಿಮಗೆ. ಸರ್ ಹೇಳಿ, ಬೆಳೆ ಪದ್ಧತಿಗಳನ್ನ ಹೇಳ್ತಾ ಇದ್ರಿ, ಬೆಳೆ ಆಗ್ತಾ ಇದೆ, ಕೇವಲ ಇನ್ನು ನಮಗೆ ಟೈಮ್ ಕಡಿಮೆ ಇದೆ, ಅದರಲ್ಲಿ ಬೆಳೆ ಪದ್ಧತಿಗಳ ಬಗ್ಗೆ ಹೇಳ್ಬಿಡಿ. ಬೆಳೆ ಪದ್ಧತಿಗಳು ಅದೇ ಸರ್. ಈಗ ನಾನು ಆಗ್ಲೇ ಹೇಳ್ತಿದ್ದಂಗೆ ಈಗ ನಮ್ಮ ಇದರಲ್ಲಿ ರಾಯಚೂರು ಭಾಗಕ್ಕೆ ಹೇಳ್ಬೇಕಾದ್ರೆ ಈಗ ಕೆಂಪು ಮಣ್ಣಲ್ಲಿ ಸಜ್ಜೆ ಮತ್ತೆ ತೊಗರಿ, 2 ಸಾಲು ಸಜ್ಜೆ 1 ಸಾಲು ತೊಗರಿ, ಆಮೇಲೆ ಶಕ್ತಿಮಾನ್ ಜೋಳ ನಾವು ಮುಂಗಾರಲ್ಲಿ ಹಾಕ್ಬೋದು, ಅದ್ರ ಜೊತೆಗೆ ತೊಗರಿ 2 ಸಾಲು ಜೋಳ 1 ಸಾಲು ತೊಗರಿ, ಶೇಂಗಾ ಮತ್ತೆ ತೊಗರಿ 3 ಸಾಲು ಶೇಂಗಾ 1 ಸಾಲು ತೊಗರಿ, ಮತ್ತೆ ಹುರುಳಿ, ಹುರುಳಿ ಏನಪ್ಪ ಅಂದ್ರೆ 2 ಸಾಲು ಹುರುಳಿ 1 ಸಾಲು ತೊಗರಿ, ಶೇಂಗಾ ಮತ್ತೆ ಔಡ್ಲ 3 ಸಾಲು ಶೇಂಗಾ 1 ಸಾಲು ಔಡ್ಲ, ಮತ್ತೆ ಶೇಂಗಾ 3 ಸಾಲು ಸೂರ್ಯಕಾಂತಿ 1 ಸಾಲು ಹಾಕ್ಬೋದು. ಈಗ ಮುಖ್ಯವಾಗಿ ನಾವು ಕೆಂಪು ಮಣ್ಣಲ್ಲಿ ಏನು ಗಮನದಲ್ಲಿ ಇಟ್ಕೊಬೇಕು ಅಂತಂದ್ರೆ ಈ ಕೆಂಪು ಮಣ್ಣಲ್ಲಿ ಈಗ ತೇವಾಂಶ ಹಿಡಿದಿಟ್ಕೊಳ್ಳುವ ಶಕ್ತಿ ಬಹಳ ಕಡಿಮೆ ಇರೋದ್ರಿಂದ ಇಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ಅವಶ್ಯಕ ಅಂತಂದ್ರೆ ಈಗ ಎಕ್ಸಾಂಪಲ್ ನಾವು ಉದಾಹರಣೆ ಹೇಳ್ಬೇಕಂದ್ರೆ 1 ಮೀಟರ್ ಆಳದಲ್ಲಿ 15 ದಿವಸದ ತನಕ ಏನನ್ನ ನಾವು ಮಳೆ ಬರಲಿಲ್ಲ ಅಂತಂದ್ರೆ ಎಲ್ಲ ಬೆಳೆಗಳು ಬಾಡೋಗ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಅಧಿಕ ಇಳುವರಿಗೆ ನಾವೇನ್ಬೇಕಂದ್ರೆ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಮಾಡಲೇಬೇಕು. ಅದೇ ಜೊತೆಗೆ ಈ ಕೆಂಪು ಮಣ್ಣಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಎಲ್ಲ ಪೋಷಕಾಂಶಗಳು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಮ್ಮ ರೈತರು ಸುಸ್ಥಿರ ಬೆಳೆ ಅಂದ್ರೆ ಸಸ್ಟೈನಬಲ್ ಏನಂತೀವಲ್ಲ, ಸುಸ್ಥಿರ ಬೆಳೆ ಬೆಳಿಬೇಕು ಅಂತಂದ್ರೆ ನಾವು ಸಾವಯವ ಗೊಬ್ಬರ ಮತ್ತೆ ರಸಗೊಬ್ಬರ ಜೊತೆಗೆ ಸಮಗ್ರ ಪೋಷಕಾಂಶಗಳು ಅಂತೀವಲ್ಲ, ಮೇನ್ ಆಗಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಕಾಂಪೋಸ್ಟ್ ಗೊಬ್ಬರ ನಾವು ಹಾಕೋದ್ರಿಂದ ನಾವು ಸುಸ್ಥಿರ ಇಳುವರಿಯನ್ನ ನಾವು ಪಡಿಬಹುದಾಗಿದೆ. ಈಗ ಕೆಂಪು ಮಣ್ಣು ಮತ್ತು ಕಪ್ಪು ಭೂಮಿಗೆ ವಿವಿಧ, ಈಗ ಕಪ್ಪು ಮಣ್ಣಲ್ಲಿ ಏನೇನು ಬೆಳೆ ಪದ್ಧತಿಗಳು? ಕಪ್ಪು ಮಣ್ಣಲ್ಲಿ ಅದೇ ಹೇಳ್ದಂಗೆ ಈಗ ಸಜ್ಜೆ ತೊಗರಿ, ಸಜ್ಜೆ ತೊಗರಿ 2 ಸಾಲು ಸಜ್ಜೆ 1 ಸಾಲು ತೊಗರಿ, ಆಮೇಲೆ ಎಳ್ಳು, ಎಳ್ಳು 2 ಸಾಲು ತೊಗರಿ 1 ಸಾಲು, ಆಮೇಲೆ ಹೆಸರು ಅಥವಾ ಉದ್ದು ಅದ್ರ ಜೊತೆಗೆ ತೊಗರಿ 3 ಸಾಲು ಇದನ್ನ ಅಂದ್ರೆ ಈಗ ನಾವು 3 ಅಡಿ ಹಾಕ್ತೀವಿ ಅಂತಂದ್ರೆ 90 ಸೆಂಟಿಮೀಟರ್ ಮಧ್ಯೆ ಒಂದೊಂದ್ ಅಡಿಗೆ ನಾವು 1 ಸಾಲು ಹೆಸರು ಅಥವಾ 1 ಸಾಲು ಉದ್ದು ಹಾಕಂತ ಹೋಗುದು, ಮತ್ತೆ ಇನ್ನೊಂದ್ ಸಾಲು ಹಾಕುದು, ಮತ್ತೆ ಇನ್ನೊಂದ್ ಸಾಲು ಆಲ್ರೆಡಿ ತೊಗರಿ ಬರುತ್ತೆ. ಆ ತರ ಸೂರ್ಯಕಾಂತಿ ತೊಗರಿ ಸೂರ್ಯಕಾಂತಿ ಹಾಕ್ಬೋದು, ತೊಗರಿ ಪುಂಡಿ ಹಾಕ್ಬೋದು. ಆಮೇಲೆ ಇನ್ನೊಂದು ಈ ಬೆಳೆ ಪದ್ಧತಿಗಳು ಅಂತಿದೆಯಲ್ಲ, ಮುಂಗಾರಲ್ಲಿ ಮತ್ತೆ ಹಿಂಗಾರಲ್ಲಿ. ಈಗ ಮುಂಗಾರಲ್ಲಿ ಅವಾಗಲೇ ಒಬ್ರು ಕರೆ ಮಾಡಿದ್ರು, ಹೆಸರು ಅಥವಾ ಉದ್ದ ಹಾಕ್ಬಿಟ್ಟು ಹಿಂಗಾರಲ್ಲಿ ನಾವು ಹಿಂಗಾರು ಜೋಳ ಹಾಕ್ಬೋದು. ಅದೇ ರೀತಿ ಎಳ್ಳು ಹಾಕ್ಬಿಟ್ಟು ಹಿಂಗಾರಲ್ಲಿ ಮತ್ತೆ ಹಿಂಗಾರು ಜೋಳ ಹಾಕ್ಬೋದು, ಸೂರ್ಯಕಾಂತಿ ಹಾಕ್ಬೋದು, ಕುಸುಬೆ ಹಾಕ್ಬೋದು, ಈ ರೀತಿ ಮಾಡ್ಬೋದು. ಈಗ ಮುಖ್ಯವಾಗಿ ಈಗ ನವಣೆ ಸಿರಿಧಾನ್ಯ, ನವಣೆಯನ್ನ ಹೇಗೆ ಒಂದು ಮಿಶ್ರ ಬೆಳೆಯಾಗಿ ಬೆಳಿಬಹುದಾ ಮುಂಗಾರು ಹಂಗಾಮನಲ್ಲಿ ಅಂತ ಹೇಳಿ? ಖಂಡಿತ ನವಣೆನೂ ನಾವು ಬೆಳಿಬಹುದು. ಈಗ ತೊಗರಿ ಜೊತೆಗೆ ನಾವೆಲ್ಲ ಈಗ ಸಂಶೋಧನೆ ಮಾಡ್ತಾ ಇದ್ದಾರೆ, ತೊಗರಿ ಜೊತೆಗೆ ಬೆಳೀತಾ ಇದ್ದಾರೆ, ಖಂಡಿತ ಬೆಳಿಬಹುದು. 2 ಸಾಲು ಒಂದು 1 ಸಾಲು 2 ಸಾಲು ಮಧ್ಯೆ ತೊಗರಿನ ಈಗ ಮತ್ತೆ ನವಣೆನ, ಈಗ ನವಣೆದ ಅಂತರ 1 ಫೀಟ್ ಅಲ್ವಾ, 2 ಸಾಲು ಬೆಳಿಬಹುದು. ಆಮೇಲೆ ಮುಂಗಾರು ಹಂಗಾಮಲ್ಲಿ ರೈತರು ಕೆಲವೊಂದು ಭಾಗದಲ್ಲಿ ಕೆಂಪು ಭೂಮಿ ಇದ್ದಲ್ಲೆಲ್ಲ ಶೇಂಗಾ ಹಾಕ್ತಾ ಇರ್ತಾರೆ. ಶೇಂಗಾದಲ್ಲಿ ಯಾವ ಒಂದು ಮಿಶ್ರ ಬೆಳೆ ಅಥವಾ ಅಂತರ ಬೆಳೆಗಳನ್ನು ಹಾಕೋಬಹುದು ಶೇಂಗಾ ಆಧಾರಿತ ಒಂದು ಬೆಳೆ ಪದ್ಧತಿಯಲ್ಲಿ? ಸೊ ಶೇಂಗಾ ಜೊತೆಗೆ ನಾವು ಸಾಮಾನ್ಯವಾಗಿ ತೊಗರಿ ಹಾಕೋದನ್ನ ನೋಡ್ತಾ ಇರ್ತೀವಿ. ತೊಗರಿ ಹೌದು, 3 ಸಾಲು ಅಥವಾ 4 ಸಾಲು ಶೇಂಗಾ ಹಾಕಿರ್ತಾರೆ, 1 ಸಾಲು ತೊಗರಿ ಹಾಕ್ತಾರೆ. ಹಾಕ್ಬೋದು, ಖಂಡಿತ ಹಾಕ್ಬೋದು. ಅದ್ರ ಜೊತೆಗೆ ಈಗ ತೊಗರಿ ಮತ್ತೆ ಶೇಂಗಾ 2 ಸಾಲು ತೊಗರಿ ಮತ್ತೆ ಶೇಂಗಾ 4 ಸಾಲು ಹಾಕ್ಬೋದು. ವಿಶೇಷವಾಗಿ ತಾವು ರೈತರಿಗೆ ವಿಶೇಷವಾಗಿ ಈಗಾಗಲೇ ಹೇಳಿದಿರ್ತಾವೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಏನಾದಂಥ ವಿಚಾರ. ಈಗ ಏನಾಗ್ಬಿಡುತ್ತೆ, ಒಮ್ಮೆ ಮಳೆ ಆಗೋದಿಲ್ಲ, ಜೂನ್ ತಿಂಗಳಲ್ಲಿ ಎಲ್ಲ ರೈತರು ಬೀಜ ತಂದಿಟ್ಕೋತಾರೆ, ಮಳೆ ಆಗೋದಿಲ್ಲ, ಜುಲೈ ತಿಂಗಳಲ್ಲಿಗೂ ಆಗೋದಿಲ್ಲ, ಒಮ್ಮೆ ಆಗಸ್ಟ್ ತಿಂಗಳಲ್ಲಿ ಮಳೆ ಆಗುತ್ತೆ. ಅಲ್ಲಿ ಏನು ಪ್ಲ್ಯಾನ್ ಮಾಡ್ಬೇಕು? ರೈತರು ಉಲ್ಟಾಪಲ್ಟಾ ಆಗಿಬಿಡುತ್ತೆ, ಬೀಜ ತಂದಿರ್ತಾರೆ, ಏನು ಹಾಕ್ಬೇಕಪ್ಪ, ಆಗ ಮಳೆ 2 ತಿಂಗಳು ಹೋಗಿಬಿಡ್ತು ಅಂತೇಳಿ, ಅವಾಗ ಏನು ಮಾಡ್ಬೇಕಂತೀರಿ? ಪರ್ಯಾಯ ಬೆಳೆ ಪದ್ಧತಿ ಅಂತ ಹೇಳಿ. ಹೌದು ಹೌದು, ಪರ್ಯಾಯ ಬೆಳೆ ಅಂತಂದರೆ ಈಗ ಮಳೆಯ ಅನಿಶ್ಚಿತತೆ ತಾವು ಆವಾಗಲೇ ಹೇಳ್ದಂಗೆ. ಸೊ ಈಗ ನಮಗೆ ನೀವು ಹೇಳ್ದಂಗೆ ಜೂನ್ ತಿಂಗಳಲ್ಲಿ ಬರಬೇಕಾಯಿತು, ಬರಲಿಲ್ಲ, ಮತ್ತು ಜುಲೈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ, ಇದು ಮಳೆಯ ಅನಿಶ್ಚಿತತೆಯನ್ನು ಎದುರಿಸಲು ನಾವು ಅಳವಡಿಸ್ಕೊಳ್ಬೇಕಾದ ಬೆಳೆ ಪದ್ಧತಿಗಳಿಗೆ ನಾವು ಪರ್ಯಾಯ ಬೆಳೆ ಅಂತೀವಿ. ಸೊ ಮುಖ್ಯವಾಗಿ ನಾವು ನೀರು ಮತ್ತು ಸಂರಕ್ಷಣಾ ವಿಧಾನಗಳನ್ನ ನಾವು ಅಳವಡಿಸ್ಕೊಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ 8-10 ಮೀಟರ್ ಅಂತರದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ನಾವು ಸಾಲುಗಳನ್ನ ತೆಗಿಬೇಕಾಗುತ್ತೆ. ಆಮೇಲೆ ಈಗ ನೀವು ಅವಾಗಲೇ ಹೇಳಿದಂಗೆ ಸಾಧ್ಯವಾದಲ್ಲಿ ಸಕಾಲದಲ್ಲಿ ಮಳೆ ಆರಂಭವಾಗಿ ಬೀಜ ಮೊಳಕೆ ಬಂದು ನಂತರ ಮಳೆ ಬಾರದಾಗಿ, ಅವಾಗ ಏನಾಗುತ್ತೆ ಅಂದ್ರೆ ಸಾಧ್ಯವಾಗಿ ನಾವು ಈಗ ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಎಲ್ಲೆಲ್ಲಿ ಕೃಷಿ ಹೊಂಡ ಇರುತ್ತಲ್ಲ ನಾವು ಅದನ್ನ ನೀರ್ನ ಹಾಯಿಸಬೇಕಾಗುತ್ತೆ. ಆಮೇಲೆ ಸಜ್ಜೆ ಬೆಳೆದಿರ್ತೀವಿ, ಅದನ್ನ ಕುಳೆ ಬೆಳೆ ತೆಗೆದುಕೊಳ್ಬೇಕು, ಯಾಕಂದ್ರೆ ನೀರ್ ಇರೋದಿಲ್ಲ. ಆಮೇಲೆ ಈಗ ನೀವು ಅವಾಗಲೇ ಶೇಂಗಾ ಬೆಳೆ ಅಂತಂದ್ರೆ ಶೇಂಗಾ ಬೆಳೆಗೆ ಮಳೆ ಬಂದ ನಂತರ ಬೇಗ ಅಂದ್ರೆ ಮತ್ತೆ ಪುನಶ್ಚೇತ ಆಗಲು ನಾವು ಯೂರಿಯಾ ಸಿಂಪರಣೆ ಮಾಡಬಹುದು. ಅದಲ್ದೇನೆ